ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಆದರದ ಸ್ವಾಗತ. ಈ ದಿನ ಕೇಳೋಣ ಕೃಷಿ ಹಾಗೂ ಮಹಿಳೆ ಈ ಕುರಿತು ಸಂವಾದ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಡಾ ಆರ್ಪಿ ಛಾಯಾ ಮತ್ತು ಮಂಡ್ಯ ತಾಲೂಕು ಶಿವಳ್ಳಿ ಗ್ರಾಮದ ಹರಿಣಿ ರವಿಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಹರಿಣಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಛಾಯಾ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಛಾಯಾ ಅವರೇ. ನನ್ನ ಹೆಸರು ಡಾಕ್ಟರ್ ಛಾಯಾ ಆರ್ಪಿ ಅಂತೇಳಿ. ನಾನು ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ವಿಭಾಗದಲ್ಲಿ ಸಹ ಸಂಪಾದಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆಸಕ್ತಿ ಕ್ಷೇತ್ರ ಜಾನಪದ, ಹಾಗಾಗಿ ನಾನು ಮಂಡ್ಯ ಕೃಷಿ ಮಹಿಳೆಯ ಜಾನಪದೀಯ ಅಧ್ಯಯನ ಅನ್ನುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಸಂಶೋಧನೆಯನ್ನು ಕೈಗೊಂಡಿದ್ದೇನೆ. ಆ ಸಂಶೋಧನೆಯ ಸಾರಾಂಶವನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳಿ ಮೇಡಮ್, ಏನು ತಮ್ಮ ಸಂಶೋಧನೆ, ಏನು ಮಾಡಿದ್ರಿ? ಮೊದಲನೇದಾಗಿ ನಾನು ಮಂಡ್ಯ ಜಿಲ್ಲೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿರೋ ಎಲ್ಲ ಜಿಲ್ಲೆಗಿಂತ ಮಂಡ್ಯ ಜಿಲ್ಲೆ ವಿಭಿನ್ನವಾಗಿದೆ. ಯಾಕಂದರೆ ಇವತ್ತಿಗೂ ಅದು ತನ್ನದೇ ಆದ ಸಂಸ್ಕೃತಿಯನ್ನು ಮತ್ತು ಜಾನಪದ ಸಂಪತ್ತನ್ನು ಉಳಿಸ್ಕೊಂಡು ಬಂದಿದೆ. ಮತ್ತು ಇದು ಅನ್ಯ ಸಂಸ್ಕೃತಿಗೆ, ಅನ್ಯ ಭಾಷೆಗೆ ಅದು ಒಳಗಾಗಿದ್ರೂ ಸಹ ತನ್ನ ಮೂಲ ಸೆಲೆಯನ್ನು ಮಂಡ್ಯ ಜಿಲ್ಲೆ ಉಳಿಸ್ಕೊಂಡು ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಕೃಷಿಯ ಆವಿಷ್ಕಾರಕಳೆ ಮಹಿಳೆ ಆಗಿರೋದ್ರಿಂದ, ಕೃಷಿಯನ್ನು ಮುಖ್ಯವಾಗಿಟ್ಕೊಂಡು ನಾನು ಅಧ್ಯಯನ ಮಾಡಿರೋದ್ರಿಂದ ಆ ಕೃಷಿಯ ಸಂಸ್ಕೃತಿ ದರ್ಶನ ಮಂಡ್ಯದಲ್ಲಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ನಾನು ಮೂಲತಃ ಮಂಡ್ಯ ಜಿಲ್ಲೆಯೊಳೇ ಆಗಿರೋದ್ರಿಂದ, ಹಾಗಾಗಿ ನಾನು ಈ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡೆ. ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಹೇಳಬೇಕು. ಈಗ ಮಾತೃಭಾಷೆ, ರಾಷ್ಟ್ರಭಾಷೆ, ಅಂತಾರಾಷ್ಟ್ರೀಯ ಭಾಷೆಯಲ್ಲೂ ಸಹ ರೈತ ಮಹಿಳೆಗೆ ಒಂದು ಸರಿಯಾದ ಪದವಿಲ್ಲ. ಉದಾಹರಣೆಗೆ ಲೇಖಕ, ಲೇಖಕಿ ಅಂತ ಕರಿತೀವಿ ಸ್ತ್ರೀವಾಚಕವಾಗಿ, ಉಪನ್ಯಾಸಕ, ಉಪನ್ಯಾಸಕಿ ಅಂತ ಕರಿತೀವಿ. ಆದರೆ ರೈತ ಮಹಿಳೆಗೆ ಒಂದು ನಿರ್ದಿಷ್ಟವಾದ ಪದವೇ ಸ್ತ್ರೀವಾಚಕವಾಗಿಲ್ಲ. ನಾನು ಇದನ್ನು ವಿಚಾರ ಮಾಡಿದಾಗ ಅನ್ನಿಸ್ತು, ನಾನು ರೈತ ಮಹಿಳೆಯನ್ನು ಇನ್ನೂ ಸೂಕ್ಷ್ಮವಾಗಿ ನೋಡಬೇಕು ಅಂತೇಳಿ. ಹಾಗಾಗಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆಯನ್ನು ಮಾಡಿದೆ ಸರ್. ಏನು ನಿಮ್ಮ ಸಂಶೋಧನೆ, ಯಾವ ರೀತಿ ಮಾಡಿದ್ರಿ, ಏನದರ ಫೈಂಡಿಂಗ್ಸ್ ಏನು? ಮಾನವ ಆದಿಮಾನವ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ಅವನಿಗೆ ಒಂದೆಡೆ ನೆಲೆ ನಿಂತು ಬೂಡೆತನದ ಕಲ್ಪನೆ ಏನು ಅನ್ನೋದಿರಲಿಲ್ಲ. ಮೊದಲು ಮಾಡಿದ್ದವನು ಕುಮರಿ ಬೇಸಾಯ ಅಂತಂದರೆ ಕಾಡನ್ನು ಕಡಿದು ಸಮತಟ್ಟು ಮಾಡಿಕೊಂಡು ವ್ಯವಸಾಯವನ್ನು ಆರಂಭ ಮಾಡ್ತಾ ಇದ್ದ. ಅಲ್ಲೊಂದು 3 ವರ್ಷ ಫಲವತ್ತತೆ ಇತ್ತಿತ್ತು, ಬೆಳೆ ತಗೊತಾ ಇದ್ದ. ನಂತರ ಅವನು ಮುಂದಿನ ಕಾಡಿಗೆ ಹೋಗ್ತಾ ಇದ್ದ. ಇದನ್ನು ನಾವು ಕುಮರಿ ಬೇಸಾಯ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ಸ್ತ್ರೀಯೇ ಮೊದಲ ಕೃಷಿ ಆವಿಷ್ಕಾರಗಳು ಅಂತ ಯಾಕೆ ಕರಿತೀವಿ ಅಂತಂದರೆ, ಆಕೆ ಮೊದಲು ಏನು ಮಾಡ್ತಾಳೆ ಅಂತಂದರೆ, ಬೇಟೆಗೆ ಹೋದಂತಹ ಗಂಡ ಬರ್ತಿದ್ನೋ ಬರ್ತಿರ್ಲಿಲ್ವೋ ಗೊತ್ತಿಲ್ಲ ವಾಪಸ್ ಬೇಟೆಯಿಂದ, ಇವಳೇನು ಮಾಡ್ತಿದ್ಲು, ನದಿ ತೀರ ಎಲ್ಲಿತ್ತು ಅಲ್ಲೇ ಎಲ್ಲ ಸಂಸ್ಕೃತಿಗಳ ನಾಗರಿಕತೆಗಳ ಉಗಮವಾಗಿರೋದು. ನಾವು ಹರಪ್ಪ ನೋಡ್ತೀವಿ, ಮಹೆಂಜೋದಾರ ನೋಡ್ತೀವಿ, ಈಜಿಪ್ಟ್ ನೈಲ್ ನದಿಯ ನಾಗರಿಕತೆಯನ್ನು ನೋಡ್ತೀವಿ, ಸಿಂಧು ಬಯಲಿನ ನಾಗರಿಕತೆಯನ್ನು ನೋಡ್ತೀವಿ. ಹಾಗೆ ಈಕೆ ಆ ನೀರು ಎಲ್ಲ ಹರಿತಾ ಇತ್ತು, ಅಲ್ಲಿ ವಾಸ ಮಾಡ್ತಿದ್ದಾಗ ಏನು ಮಾಡ್ತಾ ಇದ್ಲು, ಯಾವುದೋ ಒಂದು ಹಣ್ಣನ್ನು ತಿಂದು ಒಂದು ಬೀಜವನ್ನು ಬಿಸಾಡ್ತಾ ಇದ್ಲು. ಆ ಬೀಜದಿಂದ ಒಂದು ಸಣ್ಣ ಸಸಿ, ನಂತರ ಮರವ ಗಿಡವಾಗಿ ಮರವಾಗಿ ಹಣ್ಣು ಕೊಡ್ತಾ ಇದ್ದದನ್ನು ನೋಡ್ತಾ ಇದ್ಲು. ನೋಡ್ಬಿಟ್ಟು ನಾನು ಯಾಕೆ ಕೆಲಸ ಮಾಡಬಾರ್ದು ಅಂದ್ಕೊಂಡಾಕೆ ವ್ಯವಸಾಯವನ್ನು ಆರಂಭ ಮಾಡಿದ್ಲು. ಹಾಗಾಗಿ ಕೃಷಿಯ ಎಲ್ಲ ಕ್ಷೇತ್ರದ ಆವಿಷ್ಕಾರಗಳನ್ನು ನಾವು ಮಹಿಳೆ ಅಂತ ಕರಿತೀವಿ. ಆ ಮಹಿಳೆ ಏನು ಮಾಡಿದ್ಲು, ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಬಿತ್ತನೆ ಕಾಲ ಯಾವುದು, ಕುಯಿಲು ಯಾವುದು, ಮಳೆ ನಕ್ಷತ್ರ ಯಾವುದು, ಎಲ್ಲವನ್ನು ಆವಿಷ್ಕಾರ ಮಾಡಿಕೊಂಡು ಒಂದು ಕೃಷಿಗೆ ಸಮತಟ್ಟಾದ ಒಂದು ಅಡಿಪಾಯವನ್ನು ಹಾಕೊಟ್ಲು. ಕಾಲಕ್ರಮೇಣ ಏನಾಯಿತು, ಈ ಕೃಷಿ ಮಹಿಳೆಯಿಂದ ಪುರುಷನ ಅಧೀನಕ್ಕೆ ಕೃಷಿ ಒಳಪಡ್ತು. ಪುರುಷನ ಅಧೀನಕ್ಕೆ ಒಳಪಟ್ಟ ಏನಾಯಿತು, ಯಂತ್ರಗಳು ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಆರಂಭ ಆಯಿತು. ಇದನ್ನು ಮುಖ್ಯವಾಗಿಟ್ಕೊಂಡು ನಾನು ಕೃಷಿಯನ್ನು ನೋಡೋಣ ಅಂತೇಳಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಕೆಲಸ ಮಾಡಿದೆ. ಮೇಡಮ್, ತಮ್ಮ ಬಗ್ಗೆ ಹೇಳಿ. ಹರಿಣಿ ಅವರು, ನಾನು ಮೂಲತಃ ಮಂಡ್ಯದವರು, ಆದರೆ ನಾನು ಕೃಷಿ ಮಾಡ್ತಿರೋದು ಶಿವಳ್ಳಿಯಲ್ಲಿ. ಜಮೀನು ಏನು ತಂದೆ ಕಡೆಯಿಂದ ಬಂದಿದ್ದ ಅಥವಾ ಯಜಮಾನರ ಕಡೆಯಿಂದ? ಸರ್, ಯಜಮಾನರ ಕಡೆಯಿಂದ ಬಂದಿರೋದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ಸರ್, ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಮೈಸೂರು ಯೂನಿವರ್ಸಿಟಿ ಕಾಮರ್ಸಲ್ಲಿ. ನಾನು ಉದ್ದೇಶ, ನನ್ನ ತಂದೆ ಫೋರ್ಸ್ ಅಂದರೆ ಅವರು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈ ಆಸ್ತಿನ ಕದೀತಾರೆ, ದುಡ್ಡನ್ನ ಕದೀತಾರೆ, ವಿದ್ಯೆನ ಯಾರು ಕದಿಯಲ್ಲ. ನನ್ನ ಮನೆಯಲ್ಲಿ ನೀನು ಇರಬೇಕಂದ್ರೆ ನಾನು ಹೇಳಿದ್ದು ಓದಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ ಡಿಗ್ರಿ ಮಾಡಿಸಿದ್ರು. ಅವರು ಮೂಲತಃ ರೈತರಿ ನಮ್ಮ ತಂದೆ. ಅವರೊಂದು ಗೌರ್ಮೆಂಟ್ ಅಫಿಷಿಯಲ್ ಆದ್ರೂ ಅವ್ರ ಆರಂಭ ಅವರೇ ಮಾಡ್ಕೊತಿದ್ರು, ಗುತ್ತಿಗೆಗಾಗಲಿ ಲೀಸಿಗಾಗಿ ಕೊಟ್ಟಿರಲಿಲ್ಲ. ಅವ್ರದ್ದು 10 ಎಕರೆ ಜಮೀನಿದೆ, ನಮ್ಮ ತಂದೆ ಒಬ್ಬರೇ ಮಾಡ್ಕೊತಿದ್ರು ಆಳು ಕಟ್ಕೊಂಡು. ಅದೇ ಮುಂದೆ ಹೌದು ನಮ್ಮನ್ನೆಲ್ಲ ಓದಿಸಿದ್ರು. ಅವರಿಗೆ ಗೊತ್ತಾಗಲಿ ಹಳ್ಳಿ ವಾತಾವರಣ ಹೆಂಗಿರುತ್ತೆ ಏನು ಅಂತ ಪ್ರತಿ ಶನಿವಾರ ಕರ್ಕೊಂಡೋಗೋರು, ಜಮೀನಲ್ಲಿ ಬಿಡೋರು ನಮ್ಮನ್ನೇ, ನಾಟಿ ಮಾಡಿಸೋರು, ನಾಕುವಿಲ್ ಟೈಮಲ್ಲಿ ಕರ್ಕೊಂಡೋಗೋರು, ಭತ್ತ ಆಯಿಸೋರು, ಎಲ್ಲ ಮಾಡಿಸೋರು ಸರ್. ಗೊತ್ತಾಗಲಿ ಜೀವನ ಏನು ಅಂತ, ರೈತರ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ ಬೆಳೆಸಿದ್ರು ಸರ್. ಹೌದು, ಸಿಟಿನಲ್ಲಿ ಬೆಳೆದ್ರೆ ಗೊತ್ತಾಗಲ್ಲ. ಅದೇ ಸರ್, ಪ್ರತಿ ಶನಿವಾರ ಭಾನುವಾರ ಕರ್ಕೊಂಡು ಹೋಗೋರು. ತಿಳ್ಕೊಂಡ್ರ ರೈತರ ಕಷ್ಟನ? ಹಾ ಸರ್, ತಿಳ್ಕೊಂಡಿದೀವಿ. ಏನೇನ್ ಕಷ್ಟ ಪಡ್ಬೋದು ರೈತರು ಸರ್? ಅವ್ರು ಏನೇ ಕಷ್ಟ ಪಟ್ರು ಪಾಪ ಅವ್ರಿಗೆ ಆದಾಯ ಅಂತೂ ಇಲ್ಲ ಮಧ್ಯವರ್ತಿಗಳಿಂದ. ಹೌದು, ಅದಕ್ಕೆ ನಾನು ಅನ್ಕೊಂಡೆ ನಾವೇನ್ ಬೆಳಿತೀವಿ. ಕಾಮರ್ಸ್ ಓದಿದ್ರ? ಕಾಮರ್ಸ್ ಓದಿದೆ ಸರ್. ನಾನು ಒಂದು ಕೆಲ್ಸಕ್ಕೆ ಹೋಗೋ ಇಂಟೆನ್ಷನ್ ಏನಿರ್ಲಿಲ್ಲ. ನಮ್ಮಪ್ಪನ ಆಸೆ ಇತ್ತು, ಆಯ್ತು ನನ್ನ ಮಕ್ಕಳು ಒಂದು ಡಿಗ್ರಿ ಓದಬೇಕು ಅಂತ. ಸರಿ, ಹಾಗಾಗಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ. ಆಯ್ತು, ವಿದ್ಯಾಭ್ಯಾಸ ಮುಗಿದ್ಮೇಲೆ ಮತ್ತೆ ವ್ಯವಸಾಯಕ್ಕೆ ಯಾಕೆ ಹೋದ್ರಿ ಸರ್? ನಾನು ಕೆಲಸ ಮಾಡ್ತಾ ಇದ್ದೆ ಲೆಕ್ಚರರ್ ಆಗಿ ಪಿ ಎಸ್ ಕಾಲೇಜಲ್ಲಿ. ಆಮೇಲಿಂದ ಬೇಡ, ನನಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ನಮ್ಮ ಮನೆಯವ್ರು ಡಿಸೈಡ್ ಮಾಡಿದ್ರು. ನೀನು ಬೇರೆಯವ್ರ ಕೈ ಕೆಳಗಡೆ ಹೋಗ್ಬಾರ್ದು, ನಿಂದೆ ಅದೇನಾರ ಒಂದು ಇದಿರಬೇಕು ಅಂತ ನಾನು ಕೇಳಿಕೊಂಡೆ ನಮ್ಮ ಮನೆಯವರಿಗೆ. ನಾವು ಹುಟ್ಟಿದ್ವಿ, ತಿಂದ್ವಿ, ಸತ್ವಿ, ಹಂಗಾಗಬಾರ್ದು. ಹೆಂಡತಿ ಆದೆ, ತಾಯಿ ಆದೆ, ಸೊಸೆ ಆದೆ, ಆ ನಿಟ್ಟಲ್ಲಿ ನನಗೆ ಸಾಯೋಕೆ ಇಷ್ಟ ಇಲ್ಲ. ನಾನು ಏನೂ ಮಾಡೋದು ಬೇಡ, ನನ್ನ ಮನಸ್ಸಿಗೆ ನಾನೊಂದು ಸಾಧಕಿ ಆಗಬೇಕು ಅಂತ ಕೇಳಿಕೊಂಡೆ ಅವರಿಗೆ. ಬಟ್ ಅವರಿಗೂ ನನ್ನ ಇಂಟ್ರೆಸ್ಟ್ ಇದೆ, ಕೃಷಿ ಬಗ್ಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದು ಬುನಾದಿ ಬಂದು ನಮ್ಮ ಅತ್ತೆ ಮಾಡ್ತಿದ್ರು. ಅವರು 30 ವರ್ಷದಿಂದ ನಮ್ಮ ಅತ್ತೆ ಮಾವ ಮಾಡ್ತಿದ್ರು, ಮಾವಿನ ತೋಟ ಮಾಡ್ತಿದ್ರು. ಅದು ದೂರ ಆಗುತ್ತೆ ಅಂತ ಅದು ಕೊಟ್ಟು ವಿ ಸಿ ಫಾರ್ಮ್ ಹತ್ರ ಜಮೀನು ತೊಗೊಂಡ್ವಿ. ಅಲ್ಲಿ ನಮ್ಮ ಅತ್ತೆ ಬೆಳೀತಿದ್ರು, ಕಬ್ಬು, ಭತ್ತ, ರಾಗಿ ಎಲ್ಲ ಅವರೇ ಬೆಳ್ಕೊತಿದ್ರು. ಕೋವಿಡ್ ಟೈಮಲ್ಲಿ 2 ವರ್ಷ ಮುಂಚೆ ನಾನು ಅಂದ್ಕೊಂಡೆ ಇನ್ನು ಅಮ್ಮಂಗೆ ವಯಸ್ಸಾಯ್ತಾ ಬಂತು, ಅವ್ರ ಕೈಲಿ ಆಗಲ್ಲ, ತೋಟ ಮಾಡ್ಕೊಳ್ಳೋಣ ಕಣಮ್ಮ ಅಂಥೇಳಿ ತೋಟಕ್ಕೆ ಕೈ ಹಾಕಿದ್ವಿ. ನಮ್ಮ ಮನೆಯವ್ರಿಗೆ ಅಡಿಕೆ ಇಷ್ಟ ಇರಲಿಲ್ಲ, ನಾವು ಫೋರ್ಸ್ಫುಲ್ಲಿ ಅಡಿಕೆ ಹಾಕ್ಸಿದ್ವಿ. ಅವ್ರು ತುಂಬ ಆದರ್ಶವಾದಿ, ಯಾರಿಗೂ ಹಾನಿ ಆಗಬಾರ್ದು ಆರೋಗ್ಯಕ್ಕೆ. ಬೆಳೆ ಕೊಡಬೇಕು, ಆರೋಗ್ಯವಂತ ಬೆಳೆ ಕೊಡಬೇಕು, ಯಾರೇ ತಿನ್ನಲಿ, ನೆನೆಸ್ಕೊಳ್ಳೋದು ಬೇಡ, ನಾವು ತಿನ್ನಬೇಕಾದ್ರೂ ಮಕ್ಕಳ ಆರೋಗ್ಯದ ಇದು ನೋಡಬೇಕು ಅಂತೇಳಿ ಆರ್ಗ್ಯಾನಿಕ್ ಮಾಡ್ಕೊಂಡ್ವಿ ಫುಲ್ಲು ನಮ್ಮ ತೋಟ ಫುಲ್ಲು. ಈಗ ನಾವು ಆರ್ಗ್ಯಾನಿಕಲ್ಲೇ ಇರೋದು. ಎಷ್ಟು ಜಮೀನಿದೆ ಅಂತಂದರೆ ಸರ್? ಒಂದು ಫ್ಲ್ಯಾಟ್ ಇದೆ 5 ಎಕರೆ, ಅದು ತೋಟ ಮಾಡಿದ್ದೀವಿ. ಹಸುಗಳಿರೋದ್ರಿಂದ 1.5 ಎಕರೆ ಬೋಗಿ ಹಾಕ್ಕೊಂಡಿದ್ದೀನಿ. ಇನ್ನು 1.5 ಎಕರೆಯಲ್ಲಿ ಕಬ್ಬು ಬೆಳ್ಕೊಂಡಿದ್ದೀನಿ. 13 ಕ್ವಿಂಟಲ್ ಮನೆಗಾಗಷ್ಟು ಭತ್ತ ಬೆಳ್ಕೊತೀನಿ. ಈ ಅಡಿಕೆ ಮಧ್ಯ ರಾಗಿ ಬೆಳ್ಕೊತೀವಿ ಸರ್. ಅಪ್ಪ ಚಿಕ್ಕ ವಯಸ್ಸಲ್ಲಿ ಜಮೀನ್ ಹತ್ರ ಕರ್ಕೊಂಡೋಗಿ ಹೇಳ್ಕೊಟ್ಟಿದ್ದು ಅನುಕೂಲ ಆಗ್ತಿದ್ಯಾ? ತುಂಬಾ ಅನುಕೂಲ ಆಗಿದೆ ಸರ್. ಅಲ್ವಾ, ನಮ್ಮ ಅಪ್ಪ ಕೊಟ್ಟಿದ್ದು. ಏನೇನ್ ಬೆಳೆ ಇದೆ ಹೇಳ್ಬಿಡಿ ನಿಮ್ ಜಮೀನಲ್ಲಿ ಸರ್? ತುಂಬಾ ಇದೆ ಹೇಳ್ಬಿಡಿ ಸರ್. ಅಡಿಕೆ ಇದೆ. ಎಷ್ಟಿದೆ ಅಡಿಕೆ? 900 ಇದೆ. ತಿಪ್ಟೂರ್ ನಾಟಿ ತೆಂಗಿದೆ. ಎಷ್ಟಿದೆ? ಅದು 150 ಇದೆ. ಹಂಗೆ ಹೇಳ್ಕೊಂಡು ಹೋಗಿ ಏನೇನಿದೆ ಅಂತ. ಸೇಬಿದೆ, ಮರ್ಸೇಬಿದೆ, ವಾಟರ್ ಆ್ಯಪಲ್ ಇದೆ, ಊಟಿ ಆ್ಯಪಲ್ ಇದೆ, ಬಟರ್ಫ್ರೂಟ್ ಇದೆ, ಮಿಲ್ಕ್ ಫ್ರೂಟ್ ಇದೆ, ಗ್ರೇಪ್ಸ್ ಇದೆ, ಕಿಳ್ಳಿಕಾಯಿ, ಕಿತ್ತಲೆ, ಮೋಸಂಬೆ, ಚಕೋತ, ಗಜನಿಂಬೆ, ನಾಟಿ ನಿಂಬೆ, ದಾಳಿಂಬೆ, ಸಪೋಟ. ಸಪೋಟದಲ್ಲಿ ಯಾವ್ಯಾವ ಸಸಿಗಳಲ್ಲಿ ಎಷ್ಟೆಷ್ಟು ತಳಿ ಇದೆ ಎಲ್ಲ 2-2 ಇದೆ. ಆಮೇಲೆ ಅಂಜೂರ ಇದೆ, ಮಾವಿದೆ, ಸೀಬೆ ಇದೆ, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಸ್ಟಾರ್ ಫ್ರೂಟು, ಸೀತಾಫಲ, ರಾಮಫಲ, ಹನುಮಫಲ, ಖರ್ಜೂರ, ಬೇಲತ್ಕಾಯಿ, ಬಾದಾಮಿ, ಹಲಸಿನಣ್ಣು, ಬಾಳೆ. ಬಾಳೆಯಲ್ಲಿ 3 ಥರ ಇದೆ. ನೇಂದ್ರ ಬಾಳೆ ಇದೆ, ರಸಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ, ಆಮೇಲೆ ಬೂತ್ ಬಾಳೆ ಇದೆ, ಶ್ರೀಗಂಧ ಇದೆ, ರಕ್ತಚಂದನ ಇದೆ, ನಾಟಿ ಕರಿಬೇವು ಇದೆ, ಬೇವಿದೆ, ಹೆಬ್ಬೇವಿದೆ, ಪಪ್ಪಾಯ, ನುಗ್ಗೆ, ಆಮೇಲೆ ಮರಗಳಿದ್ದಾವೆ ಬೇಲಿ, ಮಹಾಗ್ನಿ, ತೇಗ, ಹೊನ್ನೆ, ಬೀಟೆ, ಹೆಬ್ಬೇವು, ಇಪ್ಪೆ, ನಾಟಿ ಬೇವು. ಇದಲ್ದೇನೆ ಹಸುಗಳನ್ನ ಇಟ್ಕೊಂಡಿದ್ದೀನಿ. ಎಷ್ಟಿದೆ? 25-30 ಹಸು ಇದಾವೆ. ಅಷ್ಟೊಂದು? ಅಷ್ಟೊಂದಿದಾವೆ. ಅದರಲ್ಲಿ HF ಇದೆ, ಜರ್ಸಿ, ಅಳಿಕಾರ್, ಗೀರ್, ಕಾಂಕ್ರೀಜ್, ನಾಟಿ ಎಮ್ಮೆ, ಆಲ್ ಬ್ಲ್ಯಾಕ್. ಇನ್ನೊಂದ್ಸರಿ ಹೇಳಿ ಯಾವ್ಯಾವ್ದು ಅಂತ. HF ಎಷ್ಟಿದೆ? HF ಒಂದು 10 ಇದಾವೆ, ಜರ್ಸಿ ಒಂದು 3 ಇದಾವೆ, ಅಳಿಕಾರ್ 2 ಇದೆ, ಗಿರ್ 3 ಇದಾವೆ, ಕಾಂಕ್ರೀಜ್ ಒಂದು 8 ಇದಾವೆ. ಕಾಂಕ್ರೀಜ್ ಯಾಕೆ? ನಮ್ಮನೆಯವ್ರಿಗೆ ಎಲ್ಲಾ ತಳಿನೂ ಇರಬೇಕು, ನಾಟಿ ಹಸು ಹಾಲು ಮಕ್ಳಿಗೆ ಕೊಡಬೇಕು, ಹಂಗಾಗಿ ಮಕ್ಳಿಗೆ ಗೊತ್ತಾಗಬೇಕು. ಹಸುಗಳು ನಶಿಸೋಗ್ತಾವೆ, ನಾಟಿ ಹಸುಗಳು, ದೇಸಿ ಹಸುಗಳು, ಆ ತಳಿ ಇದೆ ಅಂತ ಹೇಳ್ಬಿಟ್ಟು ಉಳಿಸ್ಕೊಳ್ಳೋಕೆ. ಕಾಂಕ್ರೀಜ್ ಆದ್ಮೇಲೆ ನಾಟಿ ಎಮ್ಮೆ ಇದೆ. ಎಮ್ಮೆಗಳು? ಸರಿ. ಆಲ್ ಬ್ಲ್ಯಾಕ್ ಹಸು ಇದೆ. ಆಮೇಲೆ ಇನ್ನೇನೇನಿದೆ? ನಾಟಿ ಕೋಳಿ ಸಾಕೊಂಡಿದ್ದೀನಿ. ಎಷ್ಟು? 150 ಇದಾವೆ, ಅದರಲ್ಲೂ ತಳಿಗಳಿದ್ದಾವೆ. ನಾಟಿ ಕೋಳಿ ಇದೆ, ಕಡಕ್ನಾಥ್ ಇದೆ, ಬಾತುಕೋಳಿ ಇದೆ. ಬಾತುಕೋಳಿಯಲ್ಲಿ ಮೂರ್ ತರ ಇದಾವೆ. ಟರ್ಕಿ ವೈಟ್ ಕಲರ್ ಬರುತ್ತೆ ಅದೊಂದಿದೆ, ಕಾಡ್ದು ಬರುತ್ತೆ ನಾಟಿ ಅದೊಂದಿದೆ, ಇನ್ನೊಂದು ಫ್ಯಾನ್ಸಿ ಬಾತುಕೋಳಿ ಇದೆ ಅದು ಇದಾವೆ. ಕಡಕ್ನಾಥ್ ಇದೆ, ನಾಟಿ ಕೋಳಿ ಇದೆ, ಮೊಲ ಇಟ್ಟಿದ್ದೀನಿ. ಎಷ್ಟಿದೆ ಮೊಲ? ಒಂದ್ ನಾಲ್ಕಿದೆ. ಜೇನ್ ಬಾಕ್ಸ್ ಇಟ್ಕೊಂಡಿದ್ದೇನೆ. ಜೇನ್ ಬಾಕ್ಸ್ ಇಟ್ಟಿರೋದ್ರಿಂದ ನಮ್ಮಲ್ಲಿ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ, ಹಾಗಾಗಿ ಪೂರ್ತಿ ನಮ್ಮ ಜಮೀನಲ್ಲಿ ಏನು ಬರುತ್ತೆ ಗೊಬ್ಬರ ನಾಟಿ ಹಸೋದು ಅದನ್ನೇ ಬಳಸ್ತೀವಿ. ವೆರಿ ಗುಡ್. ಏನು ಮಾಡಿಲ್ಲ ನೀವು, ಎಲ್ಲ ಮಾಡಿಬಿಟ್ಟಿದ್ದೀರಲ್ಲ ಸರ್. ಮೀನು ಬಿಟ್ಕೊಂಡಿದ್ದೀವಿ ಹೊಂಡಕ್ಕೆ. ಮೀನು ಬಿಟ್ಕೊಂಡಿದ್ದೀವಿ. ಹೊಂಡ ಎಷ್ಟು ಉದ್ದ ಅಗಲ ಇದೆ ಹೊಂಡ ಸರ್? ಒಂದು 20-22 ಅಡಿ ಅಳ ಇದೆ, ಒಂದು 200 ಅಡಿ ಉದ್ದ ಇದೆ. ಪರವಾಗಿಲ್ಲ. ಮೀನು ಯಾವುದು? ನಾಟಿ ಮೀನೇನಾ? ನಾಟಿ ಮೀನೆ. ಯಾವುದು ಕೆರೆಯಲ್ಲಿ ಹಿಡಿದಿದ್ದ ಅಥವಾ ಮೀನುಗಾರಿಕಾ ಇಲಾಖೆ? ಮೀನುಗಾರಿಕೆಯಿಂದ ತಗೊಂಬಂದಿರೋದು ಸ್ವಲ್ಪ. ನಮ್ಮಲ್ಲಿ ಕಾಲುವೆ ನೀರು ಬರುತ್ತೆ, ಆ ನೀರಲ್ಲಿ ಬಂದಿದ್ದು ಇದಾವೆ ಕೆಲವೊಂದು. ಪರವಾಗಿಲ್ಲಮ್ಮ, ಒಳ್ಳೆ ಸಾಧನೆ. ಈ ಸಾಧನೆಗೆ ಈಗ ಹೆಣ್ಮಕ್ಳು ಸಾಧನೆ ಹೇಳಿದ್ರಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ಶಾಸನವನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಇವಾಗ. ದಯಮಾಡಿ ಹೇಳಿ. ಪ್ರಾಚೀನ ಕನ್ನಡಕ್ಕೆ ಸೇರಿದಂತಹ ಕಾಸರಗೋಡಲ್ಲಿ ಸರ್ ಒಂದು ತಲ್ಲಂಗೆರೆ ಅಂತ ಶಿಲಾ ಶಾಸನ ಸಿಕ್ಕಿದೆ. ಯಾಕೆ ಕೃಷಿಲಿ ಮಹಿಳೆ ಮುಖ್ಯ ಅನ್ನೋದಕ್ಕೆ ಈ ಶಾಸನವನ್ನು ನಾವು ತಿಳ್ಕೊಳ್ಳೇಬೇಕು. ರಾಜ ಜಯರಾಜ ಸಿಂಹ ಅನ್ನೋನು ಸರ್ ಈ ಜಾಗವನ್ನು ದಾನ ಕೊಡ್ತಾನೆ. ಯಾರಿಗೆ ಅಂದರೆ ಬೋಚಬ್ಬರಸಿ ಅಂತ ಒಂದು ಹೆಂಗಸು. ಆಕೆ ಏನ್ನ ಕನ್ಯಾದಾನ ಕೇಳ್ತಾಳೆ ಅಂದರೆ ಯಾವುದಕ್ಕೂ ಉಪಯೋಗಕ್ಕೆ ಬರ್ದೋಗಿರೋಂಥ ಜಾಗ ಅದು. ಅದರದ್ದು ವಿವರಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಸರ್, ಊರಿನ ಆಚೆ ಒಂದು ಪಾಳು ಜಾಗ, ಕಪ್ಪು ಕಲ್ಲು ಬಂಡೆಗಳಿರ್ತದೆ, ಅದರಲ್ಲಿ ನೀರಿನ ಅಂಶವೇ ಇರೋದಿಲ್ಲ, ಎಲ್ಲ ಯಾವುದಕ್ಕೂ ಬೇಡದ ಜಾಗ ಅಂತ ಬಿಟ್ಟಿರೋ ಜಾಗನ ಈ ಬೋಚಬ್ಬರಿಸಿ ಕನ್ಯಾದಾನವಾಗಿ ಪಡ್ಕೋತಾಳೆ. ಪಡ್ಕೊಂಡು ಏನು ಮಾಡ್ತಾಳೆ, ಮೊದಲು ಮಾಡೋದು ಭೂಮಿಯನ್ನು ಹಸ ಮಾಡೋ ಕೆಲಸವನ್ನು ಮಾಡ್ತಾಳೆ. ಕಲ್ಲೆಲ್ಲ ಎತ್ತುತ್ತಾಳೆ, ಭೂಮಿನ ಹಸ ಮಾಡ್ತಾಳೆ. ಹಸ ಮಾಡಿ ಅದನ್ನು ಗಿಡಗಳೆಲ್ಲ ನೆಟ್ಟು ನೀರಿಗೊಂದು ನೆಲೆ ಮಾಡ್ಕೊಂಡು ಬಾವಿ ತೋಡಿ ಸುಂದರವಾದ ತೋಟ ಮಾಡ್ತಾಳೆ ಸರ್. ಅದನ್ನ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾಳೆ, ತನ್ನ ಮಕ್ಕಳಿಗೆ, ಅದು ಹೆಣ್ಣು ಮಕ್ಕಳಿಗೆ, ಅದು ಯಾರಿಗೆ ಹೋಗ್ಬೇಕು ಅದು ಅವಳ ನಂತರ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೋಗ್ಬೇಕು ಅಂತೇಳಿ ಶಿಲಾಶಾಸನವನ್ನ ಬರೆಸ್ತಾಳೆ. ನಾವ್ ಇದಕ್ಕೊಂದು ಸಂವಾದಿಯಾಗಿ ನಾವು ಕೇರಳದಲ್ಲಿ ಮಾತೃ ಪ್ರಧಾನ ಕುಟುಂಬವನ್ನ ನೋಡ್ತೀವಿ. ಅಲ್ಲಿ ಪಿತೃ ಪ್ರಧಾನ ಕುಟುಂಬ ಇಲ್ಲ. ಈ ಬೋಚಬ್ಬರಿಸಿ ಒಂಥರ ಎಲ್ಲಾ ಕೃಷಿ ಮಹಿಳೆಯರಿಗೆ ಆದರ್ಶವಾದಂತ ಮಹಿಳೆ ಸರ್. ಅವಳನ್ನ ಇಟ್ಕೊಂಡು ನಾವು ಕೃಷಿಯನ್ನ ಮಾಡಿದ್ರೆ ಅಂದ್ರೆ ಏನಕ್ಕೂ ಉಪಯೋಗಕ್ಕೆ ಬರ್ದೋಗಿರೋ ಜಾಗ ನಮ್ಮನ್ನ ಸುಂದರವಾದ ಬನವನ್ನಾಗಿ ಅವಳು ನಿರ್ಮಾಣ ಮಾಡ್ತಾಳೆ. ಅಳಿಯಂದಿರಿಗೆ ಅದರದ್ದು ಹಕ್ಕನ್ನು ಕೊಡೋದಿಲ್ಲ ಅವಳು. ಹೆಣ್ಮಕ್ಳಿಗೆ, ಅವಳು ಹೆಣ್ಮಕ್ಳಿಗೆ ಹಕ್ಕನ್ನ ಕೊಡ್ತಾಳೆ. ಇದು ನಾನು ನನ್ನ ಸಂಶೋಧನೆಯಲ್ಲಿ ಗುರುತಿಸಿದ ಒಂದು ಶಾಸನ. ಇದನ್ನ ಬಿಟ್ಟರೆ ನಮ್ಮ ಮಂಡ್ಯದಲ್ಲೊಂದು ವಿಶೇಷವಾದಂತಹ ಒಂದು ಕಲ್ಲಿದೆ ಸರ್, ಅದ್ರ ಹೆಸರು ಮೇಣಿ ಕಲ್ಲು ಅಂತ ಹೇಳಿ. ಅದೆಲ್ಲಿ ಬರುತ್ತೆ ಅಂದ್ರೆ ಪಾಂಡವಪುರದ ಸುಂಕತಣ್ಣೂರು ಊರಿದೆ, ಕೆರೆ ತಣ್ಣೂರು ಊರಿದೆಯಲ್ಲ, ಆ ಕೆರೆ ತಣ್ಣೂರಲ್ಲಿ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಸರ್ ನಮ್ಗೆ ಈ ಕಲ್ಲು ಸಿಕ್ಕತ್ತೆ, ನಮ್ಮ ಮೇಣಿ ಕಲ್ಲು ಅನ್ನೋಂಥದ್ದು. ಅದಕ್ಕೆ ಯಾಕೆ ಮೇಣಿ ಕಲ್ಲು ಅಂತ ಕರೀತಾರಂತಂದ್ರೆ ನೇಗಿಲೊಂದು ಚಿತ್ರ ಇದೆ ಅದ್ರಲ್ಲಿ ಕಲ್ಲಲ್ಲಿ, ಆ ಮೇಣಿ ಇದೆಯಲ್ಲ ಇಟ್ಕೊಂಡು ಮೇಣಿ ಹಾಲು ಕುಡಿಯೋದು ಅಂತ ಹೇಳ್ತಿರು ನೋಡಿ, ಒತ್ತಿ ಹೆಂಗೆ ಹೊಲ ಉಳೋದು ಅಂತ ತೋರಿಸ್ತಿದ್ರಲ್ಲ, ಆ ಕಲ್ಲಿಗೆ ಛತ್ರಿ ಹಾಕೊಳ್ಳುವಂಥದ್ದು ಒಂದು ಅಧಿಕಾರವನ್ನು ಕೊಡ್ತಾ ಇದ್ದ ರಾಜ. ಯಾರಿಗೆ ಛತ್ರಿ ಹಾಕೋ ಅಧಿಕಾರವನ್ನು ಕೊಡ್ತಿದ್ದ, ಉತ್ತಮವಾದ ಬೆಳೆಯನ್ನು ಯಾರು ತೆಗಿತಿದ್ರು ಅವ್ರ ನಾಡಲ್ಲಿ, ಅವ್ರಿಗೆ ಛತ್ರಿ ಅಂತ ಬಿರುದು ಅದು ಒಂದು ಅವಾರ್ಡ್ ಕೊಟ್ಟಂಗೆ ಒಂದು ಬಿರುದನ್ನು ಕೊಡ್ತಿದ್ದ. ಯಾರು ಮೇಣಿಗೆ ಛತ್ರಿ ಹಾಕೊಂಡು ಹೊಲ ಉಳ್ತಿದ್ನೋ ಅವ್ನ ರಾಜ್ಯದಲ್ಲಿ ಉತ್ತಮವಾದಂಥ ಬೇಸಾಯಗಾರ ಅನ್ನುವಂಥ ಬಿರುದು. ಇದು ನಮಗೆ ಇವತ್ತಿಗೂ ನಮಗೆ ನೀವು ಕೆರೆ ತಣ್ಣೂರಿಗೆ ಹೋದ್ರೆ ಈಗ ಮೇಣಿ ಕಲ್ಲನ್ನು ನೋಡಬಹುದು. ಅಲ್ಲೊಂದು ಹಬ್ಬವನ್ನು ಆಚರಿಸ್ತಾರೆ, ಈ ಕಾರ ಹುಣ್ಣಿಮೆ ಬಂತಲ್ಲ ಸರ್, ಕಾರ ಹಬ್ಬ ಅಂತೇಳಿ ಮಾಡ್ತಾರೆ. ಆ ಕಾರ ಹಬ್ಬದ ದಿನ ಊರಿನವರೆಲ್ಲ ಅದಕ್ಕೆ ನೈವೇದ್ಯ ಮಾಡ್ತಾರೆ, ಕಲ್ಲಿಗೆ, ಮೇಣಿ ಕಲ್ಲಿಗೆ ನೈವೇದ್ಯ ಮಾಡಿ ಒಂದು ಕೃತಜ್ಞತೆಯನ್ನು ಮೇಣಿ ಕಲ್ಲಿಗೆ ಸಲ್ಲಿಸಿ ಬರ್ತಾರೆ. ಅಂದರೆ ವ್ಯವಸಾಯದ ಹಿನ್ನೆಲೆಯಲ್ಲಿ ನಮಗೆ ರಾಜ ಮಹಾರಾಜರು ಏನೇನು ಕೊಡ್ತಿದ್ರು ಅಂತ ನೋಡಿದ್ರೆ, ಇದನ್ನ ಬಿಟ್ಟರೆ ವನ ಮಹೋತ್ಸವ ಗೊತ್ತಿರಬೇಕು ನಿಮಗೆ, ಯಲಂಕ ಪ್ರಭುಗಳು ಮಾಡಿದಂಥದ್ದು. ನಾನೀಗ ನಿಮಗೆ ಕುಮಾರಿ ಬೇಸಾಯ ಹೇಳಿದೆ ಸರ್, ಕಾಡನ್ನು ಕಡಿತಾ ಇರೋ ಜಾಗ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇರು. ಆದರೆ ಯಲಹಂಕ ಪ್ರಭುಗಳು ಏನು ಮಾಡಿದ್ರಂದ್ರೆ, ಎಲ್ಲಿ ಕಡಿದು ಭೂಮಿಯನ್ನು ಹಸನಗೊಳಿಸ್ಕೊತಾ ಇದ್ರು, ಇನ್ನು ಮಳೆ ಬರದೇ ಹೋಗುತ್ತೆ ಕಾಡಿಲ್ದೆ ಹೋದ್ರೆ ಅಂತೇಳಿ ವನ ಮಹೋತ್ಸವ ಅಂತ ಇನ್ನೊಂದು ಕಡೆಗೆ ಕಾಡನ್ನು ಪ್ಲಾಂಟೇಷನ್ ಮಾಡ್ತಾ ಇದ್ರು. ಗಿಡಗಳನ್ನು ನೆಟ್ಬಿಟ್ಟು ಅದು ಬೆಳೆದಂಗೆ ಬೆಳೆದಕ್ಕೆ, ನಾವು ವರ್ಷಕ್ಕೆ ಹಬ್ಬ ಮಾಡ್ತೀವಲ್ಲ ನಾಡಬ್ಬ, ಆ ಥರ ವನ ಬೆಳೆದಂಗೆ ಬೆಳೆದಂಗೆ ಅವರು ಉತ್ಸವವನ್ನು ಮಾಡ್ತಾ ಇದ್ರು ಸರ್. ಆ ಸಂಸ್ಕೃತಿ ನಮ್ಮ ಯಲಹಂಕ ಪ್ರಭುಗಳಲ್ಲಿ ಸಿಕ್ಕತ್ತೆ. ಅದು ಬಿಟ್ಟರೆ ಇವತ್ತು ನಾವಿವತ್ತು ಅಮೃತ ಮಹಲ್ ತಳಿಯನ್ನು ನೋಡ್ತೀವಿ. ಆ ಅಮೃತ ಮಹಲನ್ನು ನಮ್ಗೆ ಹಾಕೊಟ್ಟರೆ ಟಿಪ್ಪು ಸುಲ್ತಾನ್. ನನ್ನ ಮಂಡ್ಯ ಜಿಲ್ಲೆಯನ್ನು ನೋಡಿದಾಗ ಇದು ಬಹಳ ಪ್ರಮುಖ ಅಂತ ಅನ್ನಿಸ್ತು. ಆ ಅಮೃತ ಮಹಲ್ ತಳಿಯನ್ನು ಹಾಕೊಟ್ಟಿದ್ದೆ, ಅವನು 18 ಕಚೇರಿಯನ್ನೇ ಮಾಡಿದ್ದ ವ್ಯವಸಾಯಕ್ಕಾಗಿ, ಮತ್ತು ವಿದೇಶದಿಂದ ಎಷ್ಟೊಂದು ತಳಿಗಳನ್ನು ತರಿಸಿಕೊಟ್ರು, ರೇಷ್ಮೆ ಕೃಷಿಯನ್ನು ಯಾವ ರೀತಿ ವಿದೇಶಕ್ಕೆ ನಾವು ಕೊಡ್ಬೋದು, ಅದ್ರದ್ದು ಬೆಳೆ ಏನು ಅದೆಲ್ಲವನ್ನು ತಿಳಿಸ್ಕೊಟ್ರು. ಇವೆಲ್ಲ ನಮಗೆ ಕೃಷಿಯ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾದಂಥ ದಾಖಲೆಗಳಾಗ್ತವೆ. ಇದು ಬಿಟ್ಟರೆ ನಾನು ದುದ್ದಾದಲ್ಲೊಂದನ್ನು ಗುರುತಿಸ್ತೆ ಸರ್, ನನ್ನ ಫೀಲ್ಡ್ ವರ್ಕಲ್ಲಿ ಅಲ್ಲೊಂದು ದೇಶಿ ಸೌಟಿದೆ. ಯಾಕೆ ಇದನ್ನ ನಾವ್ ಹೇಳ್ಬೇಕು ಅದ್ರಲ್ಲೂ ಪ್ರಮುಖವಾಗಿ ವ್ಯವಸಾಯಗಾರರಾಗಿ, ಯಾಕೆಂದ್ರೆ ನಮ್ಮ ನಾಡಲ್ಲಿ ಯಾವ ರೀತಿ ಹೊಂದಾಣಿಕೆ ಇತ್ತು, ಸಮಾಜದಲ್ಲಿ ಯಾವ ರೀತಿ ಸಮಾನತೆ ಇತ್ತು ಜನರಲ್ಲಿ ಅನ್ನೋದಕ್ಕೆ ಈ ದೇಶಿ ಸೌಟು ಉದಾಹರಣೆ. ದುದ್ದ ಗ್ರಾಮದಲ್ಲಿ ವೆಂಕಟ ನರಸಯ್ಯ ಶೆಟ್ಟಿ ಅನ್ನೋರ್ ಮನೆಯಲ್ಲಿ ಈ ದೇಶಿ ಸೌಟ್ ಇದೆ ಸರ್. ಅದು ಎಲ್ಲಾ ಜಾತಿಯವ್ರದ್ದು ಕೆಲಸಗಳೇನಿತ್ತು, ಈಗ ಅಕ್ಕ ಸಾಲಿಗನ ಕೆಲಸ, ಶೆಟ್ರ ಕೆಲಸ ಅಂದ್ರೆ ಅವ್ರದ್ದು ಮೂಲ ಕಸುಬಿನ ಚಿಹ್ನೆ ಏನಾಗಿತ್ತು, ಈಗ ಶೆಟ್ರು ಅಂದ್ರೆ ತಕಡಿ ಬರುತ್ತೆ, ಅಕ್ಕ ಸಾಲಿಗಂದೆ ಅಡಿಗಲ್ಲು, ಬಲೆ ಬೆಸ್ತ್ರದ್ದು ಬಲೆ, ಕುಂಬಾರೊಂದು ಚಕ್ರ, ಪ್ರತಿಯೊಂದನ್ನ ಆ ಸೌಟ್ ಮೇಲೆ ಕೆತ್ತಿದ್ದಾರೆ. ಕೆತ್ತಬಿಟ್ಟು ಆ ಸೌಟಿಗೊಂದು ಮುಂಭಾಗದಲ್ಲಿ ಜಾಗ ಇದೆ, ಅದರಲ್ಲಿ ಮಿನಿಮಮ್ 3 ಪಾವು ಧಾನ್ಯ ಇಡಿಸುತ್ತೆ. ಈ ಪಡಿ ಎತ್ತುತ್ತಾ ಇದ್ರು ಗೊತ್ತಾ ಸರ್, ಹಳ್ಳಿಗಳಲ್ಲಿ ಏನಾದರೂ ಕಾರ್ಯಗಳಾದರೆ, ಶುಭ ಕಾರ್ಯ ಆದರೆ ಅಥವಾ ಊರಿನ ಪರ ಆದರೆ ಪಡಿ ಎತ್ತು ಕೊಡ್ತಾ ಇದ್ರು. ಆ ದೇಶಿ ಸೌಟಲ್ಲಿ ಪಡಿಯನ್ನು ಎತ್ಕೋತಾ ಇದ್ರಂತೆ. ಇವತ್ತು ಅದೊಂದು ಐತಿಹಾಸಿಕ ದಾಖಲೆಯಾಗಿ ನಮ್ಮ ದುದ್ದ ಗ್ರಾಮದಲ್ಲಿ ಇವತ್ತಿಗೂ ಆ ಸೌಟನ್ನು ನಾವು ನೋಡ್ಬೋದು. ಅದೊಂದು ಉಳ್ಕೊಂಡಿದೆ, ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಗುರುತಿಸಿದಂಥ ಪ್ರಮುಖವಾದಂಥ ಐತಿಹಾಸಿಕ ದಾಖಲೆಯ ವಿಚಾರಗಳಿವು. ಮಹಿಳೆಯರ ಬಗ್ಗೆ ಏನು ಗಮನಿಸಿದ್ರಿ ಮಂಡ್ಯ ಜಿಲ್ಲೆಯಲ್ಲಿ ತಾವು? ನಿಮ್ಮ ಅಧ್ಯಯನದ ವಿಚಾರನೇ ಅದಾಗಿತ್ತು. ಮಹಿಳೆಯರ ಬಗ್ಗೆ ತುಂಬಾ ಗುರುತಿಸಿದ್ದೀನಿ ಸರ್. ನಾನು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ಮಹಿಳೆಯರನ್ನ ನೋಡಕ್ ಇವಾಗ ಆಗೋದಿಲ್ಲ, ಯಾಕಂದ್ರೆ ಕಾವ್ಯದಲ್ಲಿ ಶಾಸನಗಳಲ್ಲಿ ಎಲ್ಲಾದರೂ ನಾವು ಮಹಿಳೆಯರನ್ನ ಗುರುತಿಸಿದೀವಿ ಕೃಷಿಯಲ್ಲಿ ಏನ್ ಮಾಡಿದ್ದಾರೆ ಅಂತ. ನಾನ್ ಪ್ರಮುಖವಾಗಿ ಗುರುತಿಸಿದಂತಹ ನನ್ನ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ರು ಅಂತ ಗುರುತಿಸಿದಂತಹ ಕೆಲವು ಮಹಿಳೆಯರನ್ನ ನಾನು ಇಲ್ಲಿ ಹೇಳ್ತೀನಿ. ಅದರಲ್ಲೂ ಸುಸ್ಥಿರ ಕೃಷಿಯಲ್ಲಿ ಸರ್ ಲಕ್ಷ್ಮೀ ದೇವಮ್ಮ ಅವರು ಬಹಳ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾರೆ ಇವತ್ತು, ತುಂಬಾ ಪ್ರಶಸ್ತಿಗಳು ಅವ್ರನ್ನ ಅವ್ರಿಗೆ ದೊರೆತಿವೆ. ಅವರನ್ನ ನಾನು ನನ್ನ ಕ್ಷೇತ್ರ ಕಾರ್ಯದಲ್ಲಿ ಭೇಟಿ ಮಾಡಿದೆ. ಅದ್ ಬಿಟ್ರೆ ಕೆಆರ್ಪೇಟೆದು ಚೌಡೇನಹಳ್ಳಿಯ ಜಯಲಕ್ಷ್ಮಮ್ಮ ಅನ್ನೋರು ಒಬ್ಬರಿದ್ದಾರೆ ಸರ್, ಅವರು ಸುಸ್ಥಿರ ಕೃಷಿಯಲ್ಲಿ ಹೆಸರು ಮಾಡಿರುವಂತವ್ರು. ಅವ್ರ ಜೀವನದ ಯಶೋಗಾಧೆಯನ್ನ ನೋಡಿದ್ರೆ ಅವ್ರಿಗೆ ತುಂಬಾ ಸಣ್ಣ ವಯಸ್ಸಲ್ಲೇ ಅವ್ರ ಗಂಡ ತೀರೋಗಿರ್ತಾರೆ, ಅವ್ರಿಗೆ ಯಾರು ಬೆನ್ನೆಲಬಲಾಗಿರೋದಿಲ್ಲ, ತನ್ನ ಎರಡು ಎತ್ತುಗಳು ಗಂಡ ಬಟ್ಟೆ ಧರಿಸಿದ್ರೆ ಮಾತ್ರ, ಅಂದ್ರೆ ಅವ್ರದ್ದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೊಲ ಉತ್ತರೆ ಸುಮ್ಮನಿರ್ತಿದ್ವಂತೆ. ಈ ಅಮ್ಮ ಸೀರೆ ಹಾಕೊಂಡು ಹೋದ್ರೆ ಪ್ರಾಣಿಗಳ ಒಂದು ಸಂವೇದನೆ ಅದು. ಈ ಅಮ್ಮ ಏನ್ ಮಾಡ್ತೇವೆ, ಊರೆಲ್ಲ ಎಲ್ಲ ಮಲಗಿದ್ದಾಗಲೇ ತಾನೇ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಬಿಟ್ಟು ಗಂಡನ ಬಟ್ಟೆನ ಹೊಲ ಉತ್ತು ಬೇಸಾಯ ಮಾಡಿದಾರೆ ಸರ್. ಅವ್ರ ತೋಟನ ಖಂಡಿತ ನೋಡ್ಬೇಕು, ಮನೆಗೆ ಏನ್ ಬೇಕು ಎಲ್ಲವನ್ನ ಬೆಳ್ಕೊಂಡಿದ್ದಾರೆ. ಈವನ್ ಸಿಗೆಕಾಯಿ ಸಿಜ್ಜಿಲಿ ಎಲ್ಲಾ ತರದ ಹಣ್ಣು ತರಕಾರಿ ಎಲ್ಲ ಗಿಡವನ್ನ ಹಾಕೊಂಡಿದ್ದಾರೆ. ತನ್ನದಾದ್ಮೇಲೆ ತನ್ನ ಮನೆಗೆ ಬಳಕೆ ಆದ್ಮೇಲೆ ಉಳಿದಿದ್ದನ್ನ ಅವ್ರು ವ್ಯಾಪಾರ ಮಾಡ್ತಾರೆ. ಮೇಡಮ್, ಇಷ್ಟೆಲ್ಲ ವೈವಿಧ್ಯವನ್ನ ಯಾಕೆ ಒಂದೇ ಸರಿ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸ್ತು ತಮಗೆ? ಸರ್, ಈಗ ನೀವೇ ನೋಡ್ತೀರಾ, ಪೆಸ್ಟಿಸೈಡ್ಸ್ ಹಾಕ್ತಾರೆ, ಮಕ್ಕಳು ಎಷ್ಟೆಲ್ಲ ಸಣ್ಣ ವಯಸ್ಸಲ್ಲೇ ರೋಗದಿಂದ ಬಳಲ್ತಾವ್ರೆ. ಇದನ್ನೆಲ್ಲ ನೋಡಿ ನಾವು ಹೊರಗಡೆಯಿಂದ ಮಕ್ಳಿಗೆ ತಂದು ತಿನ್ಸೋದ್ರ ಬದಲು ನಾವೇ ಯಾಕೆ ಮಾಡ್ಕೊಬಾರ್ದು ಅಂತ ಹಂತವಾಗಿ ಶುರು ಮಾಡಿದ್ವಿ. ಇವಾಗ ಎಲ್ಲ ಫಲ ಕೊಡ್ತಾ ಇದೆ, ನಮ್ಮ ಮಕ್ಳಿಗೆ ನಮಗೆ ಮನೆಗೆ ಆಗಷ್ಟು ಸಫಿಷಿಯೆಂಟಾಗಿದೆ. ನೆಕ್ಸ್ಟ್ ಅದು ದೊಡ್ಡದಾದಾಗ ಈಗಲೂ ತೊಗೊತಾರೆ, ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಬರ್ತಾರೆ ತೊಗೊತಾರೆ, ಯಾಕಂದರೆ ಫುಲ್ಲಿ ಆರ್ಗ್ಯಾನಿಕ್ ಇರೋದ್ರಿಂದ ನಿಮ್ಮ ಮಕ್ಕಳೇ ಮಾತ್ರ ಅಲ್ಲ ನಮ್ಮ ಮಕ್ಕಳೂ ತಿನ್ನಲಿ ಅಂತ ಅಂದ್ಬಿಟ್ಟು ಬಂದು ಅಲ್ಲೇ ತೊಗೊತಾರೆ. ಮತ್ತು ನಮ್ಮಲ್ಲಿ ವಿ ಸಿ ಫೋರಮ್ ಅವರೆಲ್ಲ ಲೇಬರ್ಸು ಆಫೀಸರು ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಲ್ಲಿ ಸ್ಟಾಫ್ಗಳಾಗಲಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಅವರೇ ಬಂದು ತೊಗೊತಾರೆ. ನಿಮ್ಮ ಪಾತ್ರ ಏನು ಹರಣಿ ಅವರೇ, ನಿಮ್ಮ ಒಟ್ಟಾರೆ ವ್ಯವಸಾಯದಲ್ಲಿ? ಯಾಕೆಂದರೆ ಮಂಡ್ಯ ಜಿಲ್ಲೆಯ ಮಹಿಳಾ ಕೃಷಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ನಿಮ್ಮ ಸಹಯೋಗ ಏನು, ನಿಮ್ಮ ಪಾತ್ರ ಏನು ನೀವು ಮಾಡ್ತಿರೋ ವ್ಯವಸಾಯದಲ್ಲಿ? ಸರ್, ನಾನು ಹಸುಗಳ ಜೊತೆ ಮೇವಾಗ್ತೀನಿ, ಕುಟ್ಕೆ ತೊಳಿಯೋದಾಗ್ಲಿ ಹಾಲು ಕರಿಯೋದಾಗ್ಲಿ ಪ್ರತಿಯೊಂದೂ ಅಲ್ಲಿರೋ ಕೆಲಸದವ್ರು ಏನು ಮಾಡ್ತಾರೋ ಅವ್ರ ಜೊತೆ ನಾನು ಇನ್ವಾಲ್ವ್ ಆಗ್ತೀನಿ. ಹೋಗೋದು ಕುತ್ಕೊಳ್ಳೋದು ಅವ್ರಿಗೆ ಆರ್ಡರ್ ಮಾಡೋದು ಅಷ್ಟು ಮಾತ್ರ ಮಾಡಲ್ಲ, ನಾನು ಓನರ್ ಅಂತನ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ಕಾಲು ಚಾಚಿ ಅದೆಲ್ಲ ಇಲ್ಲ. ಅವ್ರ ಸಮ್ಮಕ್ಕೆ ನಿಂತ್ಕೊತೀನಿ, ಅವ್ರ ಮೇವು ತಂದುಕೊಟ್ರೆ ಚಾಪ್ ಮಾಡ್ತೀನಿ, ಹಸುಗಳಿಗೆ ಹಾಕ್ತೀನಿ, ಸಗಣಿ ಬಾಚಿದ್ರೆ ಕೊಟ್ಕೆ ತೊಳ್ಕೊತೀನಿ, ಹಾಲು ಕರೆಯೋ ಟೈಮಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ಕರ್ಕೊತೀನಿ, ಡೈರಿಗೆ ನಾನೇ ತೊಗೊಂಡೋಗಿ ಹಾಕ್ತಾ ಇದ್ದೆ. ಇವಾಗ ಜಾಸ್ತಿ ಇರೋದ್ರಿಂದ ತೊಗೊಂಡೋಗೋಕ್ಕಾಗಲ್ಲ, ಎತ್ತು ಗಾಡಿ ಕಟ್ಕೊಂಡು ಹೋಗ್ತೀವಿ. ಮೇವೆಲ್ಲ ನಾನೇ ಬೆಳ್ಕೊತೀನಿ, ಗದ್ದೆ ಉಳಿಸ್ತೀನಿ, ಹಗೆ ಪಾತಿ ರೆಡಿ ಮಾಡ್ಕೊತೀನಿ ಹಗೆ ಟೈಮಲ್ಲಿ, ನಾಟಿ ಟೈಮಲ್ಲಿ ಮಾಡಿಸ್ಕೊತೀನಿ, ಕೂಲ್ ಟೈಮಲ್ಲಿ ನಾನೇ ಮಾಡಿಸ್ಕೊತೀನಿ. ಇದಕ್ಕೆಲ್ಲ ಸಪೋರ್ಟ್ ಇವಾಗ ನನ್ನ ಹಸ್ಬೆಂಡ್ ನಿಂತಿರ್ತಾರೆ ಯಾವಾಗ್ಲೂ, ಅವ್ರು ಗೈಡೆನ್ಸ್ ಕೊಡ್ತಾರೆ. ಈಗ ನಾನೇ ಮಾಡ್ಕೊತೀನಿ ಸೊ ಇಂಡಿಪೆಂಡೆಂಟ್ ಆಗಿ, ಹಂಗಾಗಿ ನನಗೆ ಸಮಸ್ಯೆ ಏನು ಅನ್ಸಲ್ಲ. ಆಯ್ತು, ನಿಮ್ಮ ಕೊಡುಗೆ 50% ಅಥವಾ ಅದಕ್ಕೆ ಜಾಸ್ತಿ ಕೊಡ್ತೀರಾ? ನಂದು 95% ಇದೆ. ನಾನು ಬೆಳಗ್ಗೆ ಹೋಗ್ತೀನಿ, ಮಕ್ಕಳನ್ನೆಲ್ಲ ನೋಡಿ ಸ್ಕೂಲಿಗೆ ಕಳಿಸಿ ಇನ್ನು ಸಂಜೆ 7 ಗಂಟೆಗೆ ಬರ್ತೀನಿ, ಅಲ್ಲಿವರೆಗೂ ಅಲ್ಲೇ ಇರ್ತೀನಿ. ವ್ಯವಸಾಯದ ಅಭಿವೃದ್ಧಿನಲ್ಲಿ ನಿಮ್ಮ ಪಾತ್ರವೇ 95%. ಹೌದಾ? ಓಕೆ. ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ರೈತರಿಗೆ ಏನು ಬಹಳ ಕಷ್ಟ, ಒಳ್ಳೆ ದರ ಸಿಗಲ್ಲ, ಬಹಳ ಕಷ್ಟದಲ್ಲಿದ್ದಾರೆ ಅಂತ. ನೀವೇನು ಆ ಥರ ಕಷ್ಟದಲ್ಲಿಲ್ವಾ? ಸರ್, ನನಗೆ ತರಕಾರಿ ಬೆಳಿಬೇಕಾದ್ರೆ ಕಷ್ಟ ಅನಿಸ್ತಿತ್ತು, ಇವಾಗ ನನಗೆ ಎಲ್ಲರೂ ಅವರೇ ಹುಡುಕೊಂಡ್ಬಿಡ್ತಾರೆ. ಯಾಕಂದರೆ ಒಂದ್ಸರಿ ಬೆಂಡೆಕಾಯಿ ಬೆಳೆದಿದ್ದೆ, ಮಾರ್ಕೆಟಿಗೆ ಆಗ್ತಾ ಇದೆ, ಅಲ್ಲಿ ಬೆಳಗ್ಗೆ 4 ಗಂಟೆಗೆ ತಗೊಂಬಂದು ಗಾಡಿಯಿಂದ 2 ಟನ್ನು ಎರಡೂವರೆ ಟನ್ ನನ್ನ ಟೂ ವೀಲರಲ್ಲೇ ತೊಗೊಂಬರ್ತಿದ್ದೆ ಜಮೀನಿಂದ. ತೊಗೊಂಬಂದು ಮಾರ್ಕೆಟ್ಗೆ ಹಾಕಿದ್ರೆ 8 ರೂಪಾಯಿ 10 ರೂಪಾಯಿ ಮೇಲೆ ಕೊಡ್ತಿರ್ಲಿಲ್ಲ. ನನಗೂ ಯೋಚನೆ ಬಂತು, ಯಾಕೆ ಇಷ್ಟೆಲ್ಲ ಶ್ರಮ ಪಡಬೇಕು ತಡಿ ಅಂತ ಅಂದ್ಬಿಟ್ಟು ಅಲ್ಲೇ ಇರೋ ಹಾಸ್ಟೆಲ್ಗಳು ಪಿ ಜಿಗಳವ್ರನ್ನ ಕಾಂಟ್ಯಾಕ್ಟಿಗೆ ತೊಗೊಂಡೆ. ಅವ್ರು 15 ರೂಪಾಯಿಗೆ ತೊಗೊತೀನಿ ಅಂತ ಅಂದರು. ನಾನು ಅಂದ್ಕೊಂಡೆ ನಾನು ಅವ್ರಿಗೋಗಿ ಕೊಟ್ಟು ಅವ್ರಿಗೆ 1 ರೂಪಾಯಿ ಕಮಿಷನ್ ಕೊಡೋದ್ರ ಬದಲು ನಾನೇ ಇಂಡಿಪೆಂಡೆಂಟಾಗಿ ಮಾರ್ಕೊಳ್ಳೋಣ ಅಂತಂದ್ಬಿಟ್ಟು ಶುರು ಮಾಡಿದೆ ಹಂತಂತವಾಗಿ. ಇವಾಗ ಮೊಟ್ಟೆ ಬೇಕಂದರೆ ಅಲ್ಲಿಗೆ ಬರ್ತಾರೆ, ನಾ ಇರೋ ಜಾಗಕ್ಕೆ ಬರ್ತಾರೆ. ಬಾಳೆಹಣ್ಣು ಬೇಕಂದರೆ ನಾ ಇರೋ ಜಾಗಕ್ಕೆ ಬರ್ತಾರೆ. ಕೋಳಿ ಏನು ಪ್ರತಿಯೊಂದೂ ನಾನು ನಾಟಿ ಹಸು ಹಾಲನ್ನೂ ಅಷ್ಟೇ ಮನೆ ಹತ್ರ ತೊಗೊಬಂದು ಕೊಡ್ತೀನಿ, ಡೈರಿಗೆ ಹಾಕಲ್ಲ. ಇವೆಲ್ಲ ನೋಡಿದಾಗಿಂದ ನಾವೇ ಆದಾಯ ಮಾಡ್ಬೋದು, ಮೂರನೇವ್ರಿಗೆ ಕೊಟ್ಟು ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೊಬೇಕು? ಈಗ ಅವ್ರ ಕಮಿಷನ್ ಅವ್ರಿಗೂ ಕಮಿಷನ್ ಕೊಡಬೇಕು ನಾವು, ಅದ್ರ ಬದಲು ನಾವೇ ತಿನ್ನೋಣ. ಅದಕ್ಕೆ ಏನು ಮಾಡ್ತೀನಿ, ಇವಾಗ ನಾನೇ ಮುಂದೆ ನಿಂತ್ಕೊಂಡು ನಂದು ಏನೇ ಸಮಸ್ಯೆ ಇದ್ರೂ ನಾನೇ ಬಗೆಹರಿಸ್ಕೊತೀನಿ. ಹೌದಾ? ಹ್ಞೂ. ಅಂದರೆ ನೀವು ಬೆಳೆಯೋದನ್ನೆಲ್ಲ ನಿಮ್ಮ ಫಾರ್ಮ್ ಗೇಟಲ್ಲೇ ಮಾರ್ಬಿಡ್ತೀರಾ? ಫಾರ್ಮ್ ಗೇಟಲ್ಲಿ ಅಂದರೆ ನನ್ನ ಸರ್ ಈಗ ಕಾಂಟ್ಯಾಕ್ಟ್ಸ್ ಇದ್ದಾವೆ, ಫೋನ್ ಕಾಂಟ್ಯಾಕ್ಟ್ಸು, ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸು, ಅಲ್ಲಿ ವರ್ಕರ್ಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ. ಏನೇ ಬೆಳೆ ಬಂದಾಗ್ಲೂ ಫೋನ್ ಮಾಡ್ತೀನಿ, ಅಥವಾ ಬಂದಿದೆಯಾ ಅಂತ ಅವರೇ ಫೋನ್ ಮಾಡಿ ಕೇಳ್ತಾರೆ. ಇದೆ ಅಂದರೆ ಅವರೇ ಬಂದು. ಎಷ್ಟು ಜನ ಇದ್ದಾರೆ ಆ ಥರ ನಿಮ್ಮ ಸಂಪರ್ಕದಲ್ಲಿ? ಸರ್ ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂದ್ರೆ ವಿ ಸಿ ಫೋರಮ್ ವರ್ಕರ್ಸ್ ಎಲ್ಲ ಸಾಮಾನ್ಯ ಕೋಆಪರೇಟ್ ಮಾಡ್ತಾರೆ. ಸಂಖ್ಯೆ ಒಂದ್ 25-50 ಜನ ಇದ್ದಾರೆ. ಓಕೆ. ಆದ್ರೆ ನಿಮ್ಮ ಜಮೀನು ಎಷ್ಟೊಂದಿದೆ, ಎಷ್ಟೊಂದು ಬೆಳಿತೀರಿ, ಎಲ್ಲದನ್ನು ಮಾರಕ್ಕಾಗತ್ತಾ ಈ ತರ? ಇಲ್ಲ ಸರ್, ಎಲ್ಲಾನು ಮಾರಕ್ಕಾಗಲ್ಲ. ಮತ್ತೆ ಬೇರೆದ್ ಏನ್ ಮಾಡ್ತೀರಿ? ಬೇರೆದ್ನ ಕೊಡ್ತೀನಿ, ಅಂಗಡಿಗಳಿಗೆ ಕೊಡ್ತೀನಿ. ಹೌದಾ? ಅಂಗಡಿಗಳಿಗೆ ಕೊಡ್ತೀನಿ. ಈ ತೆಂಗಿನಕಾಯಿನೆಲ್ಲ ಹೋಟೆಲ್ಗಳವ್ರು ತಗೊಂತಾರೆ. ನಷ್ಟ ಆಗಿಲ್ಲ ನಿಮ್ಗೆ? ಶುರು ಶುರುವಲ್ಲಿ ನಷ್ಟ ಅನ್ನಿಸ್ತು, ಇವಾಗ ನಾನೇ ಕಂಡ್ಕಂಡೆ ಅದು ಸಾಲ್ವೇಶನ್ ಹೆಂಗೆ ಅಂತ. ಇವಾಗ ನಷ್ಟ ಏನೋ ಅನ್ಸಲ್ಲ ಸರ್, ನನಗೆ ಆದಾಯ ಇದೆ. ಈಗ ಡೈರಿಗೆ ಹಾಲಾಕಲ್ಲ ನೀವು? ಡೈರಿಗೆ ಹಾಕ್ತೀನಿ. ಅಲ್ಲಿಗೂ ಹಾಕ್ತೀರಾ? 100 ಲೀಟರ್ ಹಾಕ್ತೀನಿ ಒಂದಿನಕ್ಕೆ, ಬೆಳಗ್ಗೆ ಸಂಜೆಯಿಂದ. ಪರವಾಗಿಲ್ವೇ. ಹಾಲ್ ಕರೆಯಕ್ ಮಿಷಿನ್ ಏನಾದ್ರು ಇಟ್ಕೊಂಡಿದ್ದೀರಾ? ಮಿಲ್ಕಿಂಗ್ ಮಿಷಿನ್ ಇದೆ, ಕೈಯಲ್ಲೂ ಕರಿತೀವಿ. ಕೊಟ್ಟಿಗೆ ಎಲ್ಲ ವೈಜ್ಞಾನಿಕವಾಗಿ ಕಟ್ಕೊಂಡಿದ್ದೀವಿ? ಕಟ್ಕೊಂಡಿದ್ದೀವಿ. ಡೈಲಿ ಅಲ್ಲಲ್ಲೇ ಕ್ಲೀನ್ ಆಗುತ್ತೆ. ಕಬ್ಬು ಭತ್ತ ಎಲ್ಲ ಬೆಳೆಯೋದು ಮನೆ ಮಟ್ಟಿಗೆ? ಮನೆ ಮಟ್ಟ ಕಬ್ಬನ ಇದು ಕೊಡ್ತೀವಿ ಸರ್, ಫ್ಯಾಕ್ಟ್ರಿಗೆ ಕೊಡ್ತೀವಿ. ಇಲ್ಲ ಆಲೆ ಮನೆಯವ್ರು ತಗೊಂತಾರೆ, ಇಲ್ಲ ಆಲೆ ಮನೆಯವ್ರು ತಗೊಂತಾರೆ, ಫ್ಯಾಕ್ಟ್ರಿಯವ್ರು ತಗೊಂತಾರೆ. ಆಲೆ ಮನೆಯವ್ರಿಗೆ ಕೊಟ್ಟರೆ ಆದಾಯ, ಅವರು ರೇಟ್ಗಿಂತ ಜಾಸ್ತಿ ಕೊಡ್ತಾರೆ. ಇವರಾದ್ರೆ ರೇಟ್ ನಿಗದಿ ಮಾಡಿರ್ತಾರೆ ಫ್ಯಾಕ್ಟ್ರಿಯವರು. ಭತ್ತ ಎಲ್ಲ ಮನೆ ಬಳಕೆಗೆ. ಮನೆಗೆ ಬೇಕಾದ ಎಲ್ಲದನ್ನು ಬೆಳ್ಕೊತಾ ಇದ್ದೀರಿ? ಹಾ ಸರ್, ಎಲ್ಲಾನು ಬೆಳ್ಕೊತೀವಿ. ಇಷ್ಟೊಂದು ಬಗ್ಗೆ ಹಣ್ಣು ಹಾಕಿದಿರಲ್ಲ, ಯಾಕೆ? ಎಲ್ಲಾನು ಇರಲಿ ಅಂತ ಸರ್, ಮಕ್ಕಳಿಗೆ ತಿನ್ನೋಕೆ. ಅಂದರೆ ಏನೇನು ಬೆಳಿತೀವಿ ಅಂತ ಮಕ್ಕಳಿಗೆ ಗೊತ್ತಾಗಬೇಕಲ್ಲ ಸರ್, ನಾವು ಯಾವ ಹಣ್ಣಿರುತ್ತೆ, ಯಾವ ಹಣ್ಣು ಸಿಗುತ್ತೆ. ಈಗ ನನ್ನ ಮಗನಿಗೆ ಕೇಳಿದೆ, ಚಿಕ್ಕ ಮಗನಿಗೆ, ಸಕ್ಕರೆ ಎಲ್ಲಿ ಬರುತ್ತಪ್ಪ ಅಂತ. ಮರದಲ್ಲಿ ಬರ್ತದೆ ಕಣಮ್ಮ ಅಂತ ಹೇಳ್ದ. ಯಾವ ಮರದಲ್ಲಿ ಬರುತ್ತೆ ಅಂತ ಅಂದವ್. ಇದೆ ಇಲ್ಲ ಅಮ್ಮ, ಹಣ್ಣೆಲ್ಲ ಬಿಡಲ್ವಾ ಮರ, ಕಬ್ಬು ಅಂತಾನು ಗೊತ್ತಿಲ್ಲ ಅವನಿಗೆ. ದೊಡ್ಡವನ್ ಹೇಳ್ದ, ಬೆಲ್ಲ ಹೆಂಗ್ ಮಾಡ್ತಾರೆ ಹಂಗೆ ಇದು ಮಾಡೋದು ಅಂತ. ನಮ್ಮ ಅಣ್ಣನ ಮಗಳಗ್ ಕೇಳ್ದೆ, ಭತ್ತ ಎಲ್ಲಿ ಸಿಗತ್ತೆ ಅಂದ್ರೆ ಮರದಲ್ಲಿ ಬೆಳೆಯುತ್ತೆ ಅಂತ ಅಂದ್ಲು. ಅಂದ್ರೆ ಈಗಿನ ಮಕ್ಕಳು ಏನಂದ್ರೆ ಸಿಟಿ ಲೈಫಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ, ಸ್ಕೂಲ್ಗಳು ಅಷ್ಟೇ ಹೈಫೈ ಆಗ್ಬಿಟ್ಟಿದೆ, ಸ್ಕೂಲಲ್ಲೂ ಹೇಳಲ್ಲ ಏನು ಅಂತ, ಆಮೇಲೆ ಮನೆಯಲ್ಲೂ ಹೇಳ್ಕೊಡಲ್ಲ, ಯಾಕಂದ್ರೆ ಅವ್ರಿಗೆ ಟೈಮೇ ಇರಲ್ಲ ಪಾಪ, ಕೂತ್ಕೊಂಡು ಕೇಳೋ ಪೇಷನ್ಸ್ ಇರಲ್ಲ. ಹಂಗಾಗಿ ಅವೆಲ್ಲ ಮಕ್ಕಳು ಗೊತ್ತಾಗಬೇಕು. ಈಗ ನಾವು ಹಾಕಿರೋದ್ರಿಂದ ವಿ ಸಿ ಫಾರಮ್ ಅಲ್ಲಿ ಇರೋ ಎಷ್ಟೋ ಸ್ಟೂಡೆಂಟ್ಸ್ ಬರ್ತಾರೆ ರಿಸರ್ಚಿಗೆ ಅಂತ. ನಾನು ಕೋಆಪ್ರೇಟ್ ಮಾಡ್ತೀನಿ ಅವರಿಗೆ, ಯಾಕೆ ಗೊತ್ತಾಗಬೇಕು ಅವ್ರು ಏನಕ್ಕೆ ಬರ್ತಾರೆ ಅಂತ. ಅದು ನನ್ನ ಮಕ್ಕಳು ನಿಲ್ಲಿಸ್ತೀನಿ, ಅವ್ರು ಏನು ಮಾಡ್ತಾ ಇದ್ದಾರೆ ನೋಡ್ಕೋಬೇಕು ನೀವು ಅಂತ. ಅಂದರೆ ಅದು ಒಂದು ಜೀವನದ ಪಾಠ ಮಕ್ಕಳಿಗೆ, ಮೊದಲನೇ ಸ್ಟೆಪ್ಪೇ ಅದು, ಆಮೇಲೆ ಎಜುಕೇಷನ್. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿರಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವ್ಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ₹42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ ₹30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಹೇಳಿ ಛಾಯಾ ಅವರೇ, ಬೇರೆ ಬೇರೆ ಇನ್ಯಾವ್ಯಾವ ರೈತ ಮಹಿಳೆಯರನ್ನ ಭೇಟಿ ಮಾಡಿದ್ರಿ, ಏನ್ ಸಾಧನೆ ಅವರದು? ಸರ್, ಅದರಲ್ಲಿ ನಾನು ಮುಖ್ಯವಾಗಿ ಕಿರಣ ಕೃಷ್ಣ ಅವ್ರನ್ನ ಪರಿಚಯ ಮಾಡಬೇಕು ಸರ್. ಸಹಜ ಕೃಷಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸರ್. ಅವರು ಪದವೀಧರೆ, ಅವ್ರ ತಂದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರ ಕೆಲಸ ಮಾಡಿದಂಥವ್ರು. ಮಂಗಳೂರು ಮತ್ತು ಮಳವಳ್ಳಿಯ ಬಾಂಧವ್ಯ. ಅವರು ನಮ್ಮ ಮಳವಳ್ಳಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇಲ್ಲ ಸರ್, ಅಂಥ ಬೆಂಗಾಡಲ್ಲಿ ಅವರು ಅಡಿಕೆ ತೋಟವನ್ನು ಮಾಡಿದ್ದಾರೆ ಸಹಜ ಕೃಷಿಯಲ್ಲಿ. ನಾನು ಅವ್ರನ್ನ ಭೇಟಿ ಮಾಡಿದಾಗ ಊರಲ್ಲಿ ಕೇಳಿದಾಗ ಹೇಳಿದ್ರು, ಆಯಮ್ಮನ ಸಗಣಿ ಬಾಚೋರು ಅಂತ. ಯಾಕೆ ಸಗಣಿ ಬಾಚೋರು ಅಂದ್ರೆ, ಅವರು ಒಂದು TVS ಮೊಪ್ಪಡಿ ಇಟ್ಕೊಂಡಿದ್ದಾರೆ ಸರ್. ಯಾವ ರೋಡಲ್ಲಿ ಯಾವುದೇ ಸಗಣಿ ಸಿಗಲಿ ಗಾಡಿ ನಿಲ್ಲಿಸ್ತಾರೆ, ಒಂದು ಚೀಲಕ್ಕೆ ಹಾಕೊತಾರೆ. ನಾ ಕೇಳಿದೆ ಯಾಕೆ ಮೇಡಮ್ ಅಂತ. ನೋಡಿ, ಅದಕ್ಕೆ ಯಾವುದೇ ಥರವಾದ ಗಾಜು ಪ್ಲಾಸ್ಟಿಕ್ ಏನು ಸೇರಿರೋದಿಲ್ಲ, ತಿಪ್ಪೆಗೆ ಹಾಕ್ಬಿಟ್ರೆ ಪ್ಲಾಸ್ಟಿಕ್ ಸೇರಿಬಿಡುತ್ತೆ. ಅದಕ್ಕೆ ಅದನ್ನು ತೊಗೊಂಡೋಗ್ತಾರೆ, ಹೊಲಕ್ಕೆ ಹಾಕ್ತಾರೆ ಅಷ್ಟೇ ಸರ್. ಅವ್ರದ್ದು ಯಶೋಗಾದೆಯನ್ನು ಹೇಳ್ಕೊಂಡ್ರು, ಅಡಕೆನ ಸಸಿನ ಹಾಕಿದ್ರಂತೆ ಹೊಲದಲ್ಲಿ, ಹಾಕ್ಬಿಟ್ಟು ಯಾರು ಆ ಕಡೆಗೆ ಹೋಗಿಲ್ಲ, ನೋಡಿಲ್ಲ. ಮಳೆ ಕಡಿಮೆ ಮಳವಳ್ಳಿ ಭಾಗದಲ್ಲಿ, ಎಲ್ಲರೂ ರೇಗಿಸ್ತೀರಂತೆ, ಲಂಟಾನ ಬೆಳ್ಕೊಂಡಿತ್ತಂತೆ. ಏಯ್, ಇವ್ರೇನು ವ್ಯವಸಾಯ ಮಾಡ್ತಾರೆ, ಇವ್ರನ್ನ ಯಾರು ಆದರ್ಶ ಅಂತಾರೆ ಅಂತ. ಆಮೇಲೆ ಗಂಡ ಹೆಂಡತಿ ಒಂದಿನ ಹೋಯ್ತು ಹೋಗೋಣ, ಎಲ್ಲ ಲಂಟಾನ ತಕ್ಸೋಣ ಅಂತ ತಗ್ಸಿದ್ರೆ ಸರ್, ಒಂದು ಸಸಿ ಸತ್ತಿರಲಿಲ್ವಂತೆ. ಅಷ್ಟು ಚೆನ್ನಾಗಿ ಎಲ್ಲ ಅಡಿಕೆ ಸಸಿ. ಇವತ್ತು ಒಳ್ಳೆ ತೋಟ ಇದೆ ಅವ್ರದ್ದು. ಅವ್ರ ಮಕ್ಕಳನ್ನ ಅವ್ರದ್ದು ಒಂದು ಆದರ್ಶ ಏನಂದ್ರೆ ಸರ್, ಮಡಿಕೆಲಿ ಅಡುಗೆ ಮಾಡ್ತಾರೆ. ಇವತ್ತಿಗೂ ಮಡಿಕೆಲಿ ಅಡುಗೆ ಮಾಡ್ತಾರೆ. ಮನೆ ಹೆಸರೇ ಪ್ರಶ್ನೆ ಅವ್ರದ್ದು. ಸರ್ಕಾರದಿಂದ ಯಾವುದೇ ವಿದ್ಯುತ್ ತಗೊಂಡಿಲ್ಲ, ಸೌರಶಕ್ತಿಯನ್ನು ಉಪಯೋಗಿಸ್ತಾರೆ. ಅಂತರ್ಜಲ ಮಳೆ ಕೊಯ್ಲೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಸಹಜವಾಗೇ ಬೆಳಬೇಕು, ನೈಸರ್ಗಿಕವಾಗಿ ಬರಬೇಕು ಅನ್ನೋದು ಗಂಡ ಹೆಂಡತಿ ಆದರ್ಶ. ಅವ್ರ ಮಕ್ಕಳನ್ನು ಅಷ್ಟೇ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ. ಮೇಡಮ್ಮು ಇಂಗ್ಲೀಷ್ ಪಾಠ ಮಾಡ್ತಾರಲ್ಲೋಗಿ, ಆ ಮೇಡಮ್ಮನ್ನು ನಾನು ಮೊದಲು ಭೇಟಿ ಮಾಡಿದ್ದೆ. ಅವ್ರನ್ನ ಭಾಳ ಉತ್ಸಾಹದಾಯಕವಾಗಿ ಉತ್ತರವನ್ನು ಕೊಟ್ಟರು. ಒಳ್ಳೆ ಅಚೀವ್ಮೆಂಟ್ ಅಂತೂ ಅವ್ರು ಮಾಡಿದ್ದಾರೆ ಸರ್. ಅವ್ರು ಬಿಟ್ಟರೆ ಲೀಲಾ ಮುದ್ದು ಕೃಷ್ಣ ಅನ್ನೋರೊಬ್ಬರು ಸಿಂದಗಟ್ಟದವರಿದ್ದಾರೆ. ಅವರು ಬರೀ ಬೆಲ್ಲ ಸಾವಯವ ಅಲ್ಲ, ಕಬ್ಬನ್ನು ಸಾವಯವ ಕೃಷಿ ಹಿನ್ನೆಲೆಯಲ್ಲೇ ಬೆಳೀತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿದ್ದೀನಿ ಸರ್. ಅದು ಬಿಟ್ಟರೆ ನಾನು ದೇವಲಾಪುರದ ಸಾವಿತ್ರಮ್ಮ ಅವರು, ಅವ್ರದ್ದು ಒಂದು ಯಶೋಗ ಅದೇನೆ. ಗಂಡ ಮಾಡ್ತಿದ್ದ ದಾಲೆ ಮನೆ, ಗಂಡ ತೀರೋದ್ಮೇಲೆ ತಾನದಕ್ಕೆ ಬೆನ್ನು ಕೊಟ್ಟು ಇವತ್ತು ವಿದೇಶಗಳಿಗೆಲ್ಲ ಬೆಲ್ಲವನ್ನು ಕಲಿಸೋ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇದರಲ್ಲಿ ಹೂವಿನ ಬೆಳೆಯಲ್ಲೂ ಸಹ ಜೀವನವನ್ನು ಕಂಡುಕೊಂಡಿರೋಂತಹ ತುಂಬ ಜನ ಮಹಿಳೆಯರನ್ನ ನಾನು ಗುರುತಿಸಿದ್ದೀನಿ ಸರ್ ನನ್ನ ಇದರಲ್ಲಿ. ಬರೀ ಉತ್ಪನ್ನ ಅಷ್ಟೇ ಅಲ್ಲ, ಈಗ ಸಿರಿಧಾನ್ಯ ಬೆಳೆಯೋರು ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಮಳವಳ್ಳಿದು ಒಂದು ನಿಂಗಮ್ಮ ಅಂತ ಒಂದು ವಯಸ್ಸಾದ ಒಂದು, ನಾನು ಭೇಟಿ ಮಾಡಿದಾಗಲೇ ಅವ್ರಿಗೆ 75 ವರ್ಷ ಆಗಿಬಿಟ್ಟಿತ್ತು ಸರ್. ಈಗ ಅವರು ಇಲ್ಲ. ಆ ಅಜ್ಜಿ ಒಂದು ಜೀವನ ಗಾದೆಯನ್ನು ಹೇಳ್ತಾ ಇದ್ರು ಅವರು. ಅವ್ರು ಬರೀ ಬೆಳೀತಿದ್ದಿದ್ದಲ್ಲ ಸಿರಿಧಾನ್ಯ, ಆರ್ಕ ಸಜ್ಜ ನವಣ ಇದನ್ನೇ ಬೆಳೀತಿದ್ದಿದ್ದ ಅಜ್ಜಿ. ಶೇಖರಣೆ ಮಾಡಿ ಇಟ್ಕೊಳ್ಳೋಕೆ ಏನಿಲ್ಲ ಅಂದಾಗ ಕೆಮ್ಮಣ್ಣಲ್ಲಿ ಕಲಿಸ್ಬಿಟ್ಟು ಅಡುಗೋಡೆ ಅಂತ ನೋಡಿ, ಅದು ಅಡುಗೆ ಮನೆಯಲ್ಲಿ ಅಡುಗೋಡೆಯಲ್ಲೆಲ್ಲ ಕೆಮ್ಮಣ್ಣಂದು ಗೋಡೆಗಳನ್ನ ಇಟ್ಕೊಂಡಿದ್ರು ಅವರು. ಒಂದು ಗೋಡೆ ಯಾಕೆ ಅಜ್ಜಿ ಅಂತ ಕೇಳಿದೆ. ಅವರ ಜೀವನ ಕಂಡುಕೊಂಡಿದ್ದೆ ಆಡನ್ನು ಮೇಯಿಸ್ಕೊಂಡು, ಅದು ಕುರಿ ಹಾಡು ಸಾಗಾಣಿಕೆಯಲ್ಲಿ ಜೀವನ ಕಂಡುಕೊಂಡಿದ್ರು. ಬರಗಾಲ ಬಂದಾಗ ಮಗ ಗೋಡೆನ ಒಂಚೂರು ಕಿತ್ತುಬಿಟ್ಟು ನೀರಿಗೆ ಹಾಕ್ಬಿಟ್ರೆ ಕಾಳು ಬರುತ್ತೆ, ಅದ್ರಲ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ತುಂಬುತ್ತೆ ಕಣವ, ಆರ್ಕ ಎಷ್ಟೋ ದಿನ ನಾನು ಬದುಕ್ಬೋದು, ಅದಕ್ಕೆ ಆ ಗೋಡೆನ ಹಂಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇವತ್ತು ಅಜ್ಜಿ ಇಲ್ಲ ಸರ್, ಇದ್ದಿದ್ರೆ ಇನ್ನೊಮ್ಮೆ ಅವ್ರನ್ನ ಭೇಟಿ ಮಾಡ್ಬೋದಾಗಿತ್ತು. ಇಂಥ ಅನೇಕ ಸಾಧನೆಗೈದ ಮಹಿಳೆಯರನ್ನ ನಾನು ಗುರುತಿಸಿದ್ದೀನಿ. ಅದಲ್ಲದೆ ಹೋರಾಟಗಾರರು ಇದ್ದಾರೆ ನಮ್ಮಲ್ಲಿ, ನಂದಿನಿ ಜೈರಾಮ್ ಇದ್ದಾರೆ, ಸುನಂದಾ ಜೈರಾಮ್ ಇದ್ದಾರೆ, ಆ ಹೋರಾಟಗಾರರನ್ನು ಭೇಟಿ ಮಾಡಿದ್ದೀನಿ. ಮಂಜುಳಾ ಕೃಷ್ಣ ಗೂಳೂರು ದೊಡ್ಡಿಯವರವರು, ಆ ಹೆಂಗಸು ಬೆಳೆಯೋದೆಲ್ಲ ಸಿರಿಧಾನ್ಯ, ಟ್ರ್ಯಾಕ್ಟರ್ ತೊಗೊಂಡು ಅವರೇ ಉಳುಮೆ ಮಾಡ್ತಾರೆ. ಯಾರನ್ನೂ ನಂಬ್ಕೊಂಡಿಲ್ಲ, ಯಾವ ಕೆಲಸದವ್ರು ಬರಲಿ ಮಾಡಲಿ ಏನೇನೂ ನಂಬಿಲ್ಲ, ತಾನೇ ಸಂಪೂರ್ಣವಾಗಿ ವ್ಯವಸಾಯ ಮಾಡುವಂತಹ ಮಹಿಳೆ ಮಂಜುಳಾ ಕೃಷ್ಣ ಅವರು. ಅಲ್ಲ, ಈಗ ಇಷ್ಟೆಲ್ಲ ಮಹಿಳೆಯರನ್ನ ತಾವು ಭೇಟಿ ಮಾಡಿದಿರಲ್ಲ, ನಿಮಗೆ ಏನು ಅನ್ಸುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಮಹಿಳೆಯರ ಕೊಡುಗೆ ಏನು ಅಂತ? ಮಂಡ್ಯ ಜಿಲ್ಲೆಯಲ್ಲಲ್ಲ ಸರ್, ಕೃಷಿಯ ಆರಂಭ ಮಾಡಿದೋಳೆ ಅವಳು, ಆವಿಷ್ಕಾರನೇ ಮಹಿಳೆ ಆಗಿರೋದ್ರಿಂದ ಎಲ್ಲಾ ಭಾಗದಲ್ಲೂ ಮಹಿಳೆನೇ ಸರ್ ಕೃಷಿಗೆ ಪ್ರಧಾನ. ಅಲ್ಲ ಅಲ್ಲ, ಮಂಡ್ಯ ಜಿಲ್ಲೆಯನ್ನೆಲ್ಲ ನೀವು ಅಧ್ಯಯನ ಮಾಡಿರೋದ್ರಿಂದ ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಹೇಳಿ. ಜಿಲ್ಲೆಯಲ್ಲೂ ಇದೆ, ಇವತ್ತಿಗೂ ನಡೀತಿರೋದೆ ಮಹಿಳೆ ಮೇಲೆನೆ ಸರ್, ಕೃಷಿ ನಡೀತಿರೋದು ಮಹಿಳೆಯರಿಂದಲೇ ಖಂಡಿತ. ಅವ್ ಹೇಳ್ಬೋದು ನಾವು ಟ್ರ್ಯಾಕ್ಟರ್ಲ್ಲಿ ಉಳುತ್ತೀವಿ, ನಾವು ಪುರುಷರು ಪ್ರವೇಶ ತಗೊಂಡ್ಬಿಟ್ಟಿದ್ದೀವಿ, ನಾವು ಸಾಧನೆ ಮಾಡ್ತೀವಿ ಅಂತಿಲ್ಲ ಸರ್, ಅದ್ರ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ. ಅವಳು ಬೀಜ ಸಂರಕ್ಷಣೆ ಮಾಡಬೇಕು. ಇವತ್ತು ಆ ಸಂಸ್ಕೃತಿನೇ ಹಾಳಾಗ್ತಾ ಇದೆ, ಬೀಜ ಸಂರಕ್ಷಣಾ ಸಂಸ್ಕೃತಿ, ಯಾಕಂದ್ರೆ ಎಲ್ಲ ಪಾಕೆಟಲ್ಲಿ ಸಿಗ್ತಾ ಇದೆ, ನಿಮ್ಗೆ ಯಾವ್ದು ಬೇಕು ಯಾವ್ದು ತಡಿಬೇಕು ಅದು ಸಿಗ್ತಾ ಐತೆ. ಆದರೆ ಅವಳು ಅವಳು ಕೈ ಹಾಕಿದ್ರೇ ಸರ್ ಹೈನುಗಾರಿಕೆನೂ ನಡೆಯೋದು, ಅವಳು ಪ್ರೋತ್ಸಾಹ ಕೊಟ್ಟರೆ ವ್ಯವಸಾಯನೂ ನಡೆಯೋದು. ಮಂಡ್ಯದಲ್ಲಿ ಖಂಡಿತ ಸರ್, ಕಬ್ಬನ್ ದುಡ್ಡು ಬಂದರೆ ಜನಕ್ಕೆ ಸಂತೋಷ, ಹೌದು, ಜೋಬ್ ಕುಣಿಯ ತನಕ ವ್ಯವಸಾಯ ಇದೇನು ಅಂತ ಗೊತ್ತಿಲ್ಲ. ಆದರೆ ಗಾದೆನೆ ಇದೆಯಲ್ಲ ಸರ್, ಕಬ್ಬಿಗೆ ಮಾರುದ್ದ ಸಾಲ ಅಂತ, ವ್ಯವಸಾಯ ನೀ ಸಹಾಯ ಮನೆ ಮಂದಿಯೆಲ್ಲ ಸಹಾಯ ಅಂತ. ಅದು ಏನೇ ಆದರೂ ಆ ವ್ಯವಸಾಯದಲ್ಲಿ ಕೆಲಸ ಮಾಡೋಳೆ ಮಹಿಳೆ ಸರ್. ಸಹಾಯ ಮೇಡಮ್, ವ್ಯವಸಾಯ ಮನೆ ಮಂದಿಯೆಲ್ಲ ಸಹಾಯ. ಈಗ ನಾನು ಇವ್ರನ್ನ ಗುರುತಿಸಿದ್ದು ಅದೇ ಹಿನ್ನೆಲೆಯಲ್ಲಿ ಸರ್, ವಸಂತ ಪುಟ್ಟಸ್ವಾಮಿ ಅವ್ರ ಫಾರಂನ ನಾನು ಗುರುತಿಸಿದ್ದು ಅದೇ ಹಿನ್ನೆಲೆಯಲ್ಲಿ. ನೀವು ಭಾನುವಾರ ಅವ್ರ ಫಾರ್ಮ್ಗೆ ಹೋದ್ರೆ ಗೊತ್ತಾಗುತ್ತೆ, ಮನೆ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ, ಇವ್ರ ಮಕ್ಕಳುಗಳು ಅಲ್ಲೇ ಇರ್ತಾರೆ. ಅದಕ್ಕೆ ನಾನು ಇವ್ರನ್ನ ಸಹ ಆ ಹಿನ್ನೆಲೆಯಲ್ಲೇ ಗುರುತಿಸಿದ್ದೆ ಸರ್. ಬೇರೆ ಏನು ಸೂಕ್ಷ್ಮತೆಗಳನ್ನು ತಾವು ಗಮನಿಸಿದ್ದೀರಿ ಹರಿಣಿ ಅವರೇ? ಸರ್, ತೋಟನ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಯಾಕೆಂತಂದರೆ ನಾವು ಇಷ್ಟೆಲ್ಲ ಬಂಡವಾಳ ಹಾಕ್ಕೊಂಡು ಕುರಿ ಮೊಲ ಎಲ್ಲ ಸಾಕ್ತಾ ಇದ್ದೀವಿ. ನಮ್ಮಲ್ಲಿ ಮುಳ್ಳಂದಿ ಮತ್ತು ಕೀರ ಅದ್ರದ್ದು ಕಾಟ ಜಾಸ್ತಿ, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಸಾಕ್ತೀವಿ, ಒಂದು ಸಾರಿ ಬಂದು ಬಡ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಎಲ್ಲನೂ ನಾವು ಪ್ರಿಕಾಕ್ಷನರಿ ತೊಗೊಂಡಿದ್ದೀವಿ, ಫೆನ್ಸಿಂಗ್ ಮಾಡಿಸಿದ್ದೀವಿ, ಅದಕ್ಕೆ ಸಿಮೆಂಟ್ ಚೀಲ ಹಾಕ್ಬಿಟ್ಟು ಕಲ್ಲು ಹಾಕ್ಸಿದ್ದೀವಿ ಹೊರಗೆ ಬರ್ದಂಗೆ. ತುಂಬಾ ನಮಗೆ ಲಾಸ್ ಆಗಿದೆ, ಯಾಕಂದರೆ ತೆಂಗದು ಇದೆಲ್ಲ ಕಿತ್ಕೊಂಡ್ಬಿಡ್ತ, ಸುಳಿಯೆಲ್ಲ ಕಿತ್ಕೊಂಡು ತಿಂತಿತ್ತು, ಎಲ್ಲ ಮಾಡ್ತಿತ್ತು. ಇವಾಗ ಮುಳ್ಳಂದಿದು ಕಡಿಮೆ ಆಗಿದೆ ನಮಗೆ, ಕೀರದು ಜಾಸ್ತಿ ಆಗಿದೆ. ಕೀರದ್ದು ಏನಾದ್ರು ಒಂದು ಪ್ರೊಟೆಕ್ಷನ್ ಮಾಡ್ಕೊಬೇಕು, ಔಷಧಿ ಏನು ನಾವು ಉಪಯೋಗಿಸೋದೇ ಇಲ್ಲ, ಯಾಕಂದರೆ ಅಂದರಲ್ಲಿ ಗಿಳಿ ಬರುತ್ತೆ, ನವಿಲು ಬರುತ್ತೆ, ಇವು ಎಲ್ಲನೂ ಬರುತ್ತೆ. ನಾವು ಏನಾರು ಔಷಧಿ ಹಾಕಿ ನಮ್ಮಿಂದ ಅವಕ್ಕೆ ಏನಾರು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯಕ್ಕೆ ಏನು ಹೋಗುತ್ತೆ ಹೋಗಲಿ, ಏನು ಅವು ಒಂದು ಜೀವಿಗಳೇ, ಅವಕ್ಕೂ ಆಹಾರ ಬೇಕು, ಹೋಗಿದ್ದನ್ನು ರೀಪ್ಲೇಸ್ ಮಾಡ್ಕೊತೀವಿ, ಇರೋದನ್ನು ಉಳಿಸ್ಕೊತ. ಅಂದರೆ ಈಗ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಪಾತ್ರ 95% ಅಂತ ಆಗಲೇ ಹೇಳ್ಬಿಟ್ಟಿದ್ದೀರಿ ಅಲ್ವೇ? ತೃಪ್ತಿ. ಬಹುಶಃ ನೀವು ಮಾಡಲಿಲ್ಲ ಅಂದಿದ್ರೆ ವ್ಯವಸಾಯ ನಡೀತಿರ್ಲಿಲ್ವ ನಿಮ್ಮ ಮನೆಯಲ್ಲಿ? ಆವಾಗ ಈ ಕಾನ್ಸೆಪ್ಟ್ ಇರ್ತಿರ್ಲಿಲ್ಲೇನೋ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮನೆಯವ್ರದ್ದೇನೋ ಒಂದು ಕಾನ್ಸೆಪ್ಟ್ ಅಂತ ಅಂದರೆ, ಮನೆಯಲ್ಲಿ ಇಬ್ಬರು ಕೆಲಸಕ್ಕೆ ಟ್ರೈ ಮಾಡಬಾರ್ದು, ಒಬ್ಬರು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಇನ್ನೊಬ್ಬರು ಮನೆಯನ್ನು ಹುಡ್ಕೋಬೇಕು, ಇಲ್ಲ ನಿನಗೇನಿಷ್ಟ ಅದು ಮಾಡಬೇಕು, ಅದು ಇನ್ನೊಬ್ಬರು ಅನ್ನ ಕಿತ್ಕೊಂಡಂಗೆ. ನಮ್ಮನೆಯವ್ರು ಯಾವಾಗಲೂ ಹೇಳೋದು, ಅವ್ರು ಆ್ಯಕ್ಚುಲಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ನಿನಗೆ ಬೇಕಾ ನೀನು ಏನಾದರೂ ಮಾಡ್ಕೊ, ಆದರೆ ಕೆಲ್ಸಕ್ಕೆ ಮಾತ್ರ ಪ್ರಯತ್ನ ಪಡಬೇಡ, ಇನ್ನೊಬ್ಬರು ಮನೆ ಅನ್ನ ಕಿತ್ಕೊಂಡಂಗೆ ಅಂತ ಅವ್ರು ಯಾವಾಗಲೂ ಹೇಳ್ತಿದ್ರು. ಹಂಗಾಗಿ ನಾನಂದೆ, ಆಯಿತು ಜಮೀನಿದೆ, ಅನ್ನನೇ ಬೆಳೆದು ಬಿಡ್ತೀನಿ ಅಂತ. ಅನ್ನನೇ ಬೆಳೆದ್ಬಿಟ್ಟು 4 ಜನಕ್ಕೆ ಅನ್ನ ಕೊಡೋಣ ಅಂದ್ಕೊಂಡು ಆಧಾರೆ ಇಟ್ಕೊಂಡು. ಓಕೆ, ಇನ್ನೇನೇನು ಗಮನಿಸಿದ್ರಿ ಮೇಡಮ್ ಛಾಯಾ ಅವರೇ? ತಾವು ಸಾಂಸ್ಕೃತಿಕ ಹಿನ್ನೆಲೆ ಕೃಷಿದಷ್ಟೇ ಹೇಳಿ, ಕೃಷಿ ಅದೇ ಸರ್, ಕೃಷಿಯಲ್ಲೇ ಸಾಂಸ್ಕೃತಿಕ ಹಿನ್ನೆಲೆಗಳು ಏನ್ಬಿಡ್ತ, ಈಗ ಹಬ್ಬಗಳ ಹರಿದಿನಗಳು ಇವಕ್ಕೆಲ್ಲ ಲಿಂಕ್ ಆಗೇ ಆಗ್ತದೆ ಸರ್. ಒಂದು ಸಣ್ಣದ ಹಬ್ಬ ಹೇಳ್ತೀನಿ, ತಿಪ್ಪೆ ಪೂಜೆ ಗೊತ್ತಿರ್ಬೋದು ಸರ್, ಕ್ಯಾರನ್ಪೇಟೆಯಲ್ಲಿ ತುಂಬ ಮಾಡ್ತಾರೆ. ಆದರೆ ಅದರಲ್ಲಿ ಒಂದು ವೈಜ್ಞಾನಿಕ ಹಿನ್ನೆಲೆ ಸಹ ಇದೆ, ಹೆಸರಿಗದು ತಿಪ್ಪೆ ಪೂಜೆ ಅಂತ. ಓ ಏನಿದೆ ಹಬ್ಬ ಅಂತ ಅನ್ಕೊಬೋದು. ದೀಪಾವಳಿ ಹಬ್ಬದಲ್ಲಿ ಪಾಡ್ಯ ದಿನ ಮಾಡೋಂಥದ್ದು ಪೂಜೆ ಸರ್ ಅದು. ಅವತ್ತೇನು ಮಾಡ್ತಾರೆ, ಎಲ್ಲ ತಿಪ್ಪೆಯನ್ನು ಕೆಳಗಡೆಯಿಂದ ಮೇಲಕ್ಕೆ ತೆಗೆದಾಕ್ತಾರೆ, ಗೊಬ್ಬರ ಮಾಗೋದಕ್ಕೊಂದು ಅವಕಾಶ ಆಗುತ್ತೆ. ಅದಕ್ಕೊಂದು ಚಪ್ಪರ ಹಾಕಿ, ಹೆಸರು ಚಪ್ಪರ ಹಾಕಿ, 4 ಭಾಗದಲ್ಲಿ ಮಡಕೆಗಳನ್ನಿಟ್ಟು ಈ ಹುಡಿ ತುಂಬ್ತಾರಲ್ಲ ಸರ್ ಸೀಮಂತ ಮಾಡಿದಾಗ, ಆ ಥರ ಎಲ್ಲ ಸ್ವೀಟ್ನ ಅಂದರೆ ಹೋಳಿಗೆ ಕಜ್ಜಾಯ ಎಲ್ಲ ಮಾಡಿ ಆ ಮಡಕೆಗಳಿಗೆ 4 ಮಡಕೆಗೆ ಹಾಕ್ತಾರೆ. ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಮಡಕೆ ಇಟ್ಟಿರ್ತಾರೆ, ಅದಕ್ಕೆಲ್ಲ ಏನೇನು ಅಡುಗೆ ಮಾಡಿರ್ತಾರೆ ಅದೆಲ್ಲ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ಒಂದು ಹಬ್ಬ ಸಂತೋಷಕ್ಕೆ ನಾವು ಅಡುಗೆ ಮಾಡ್ಕೊಂಡಿದ್ದ ತಿಪ್ಪೆ ಪೂಜೆ ಹಿನ್ನೆಲೆಯಲ್ಲಿ ತಿಂದು ಅಂತ. ಆದರೆ ಅಲ್ಲೊಂದು ವೈಜ್ಞಾನಿಕ ಸತ್ಯ ಏನಂದ್ರೆ ಸರ್, ಅಲ್ಲಿ ಬಿಡುವಂಥ ಹಾಲು ತುಪ್ಪ ಏನು ಬಿಡ್ತಾರೋ, ಭೂಮಿಯಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಇನ್ನೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಆಗುತ್ತೆ. ಆಗ ತಿಪ್ಪೆಯಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ. ಅಂದರೆ ತಿಪ್ಪೆ ಕ್ಲೀನ್ ಮಾಡು ಅಂದರೆ ಯಾರು ಮಾಡ್ತಿರಲಿಲ್ಲ, ಒಂದು ಹಬ್ಬದ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ತಾಡಪ್ಪ ಅದಕ್ಕಾದ್ರೂ ಮಾಡ್ಬೇಕಲ್ಲ ಅಂತ. ಮಹಿಳೆಗೂ ಅದಕ್ಕೂ ಎಲ್ಲಿ, ಮಹಿಳೆನೇ ಅಲ್ವಾ ಸರ್ ಮಾಡೋದನ್ನ, ಹಬ್ಬ ಮಾಡೋದೇ ಮಹಿಳೆ ಸರ್, ಪುರುಷರದ್ದೇನು ಪಾತ್ರ ಇಲ್ಲ. ಏನು ಹಾಕಿದ್ರೆ ಚಪ್ರ ಹಾಕ್ಬೋದು, ಅದನ್ನ ಪಲ್ಟಾಯಿಸ್ಕೊಡ್ಬೋದಷ್ಟೇ ಸರ್, ಮಹಿಳೆ ಇದ್ರೆ ಹಬ್ಬ. ನೀವು ಮಾಡ್ತೀರಾ ಮೇಡಮ್ ತಿಪ್ಪೆ ಪೂಜೆನ ದೀಪಾವಳಿ ಸಂದರ್ಭದಲ್ಲಿ? ಇಲ್ಲ ಸರ್, ನಾವು ಮುನಿ ಅಂತ ಮಾಡ್ತೀವಿ ದೀಪಾವಳಿ ಸಂದರ್ಭದಲ್ಲಿ. ಏನ್ ಹಂಗಂದ್ರೆ? ಹಂಗಂದ್ರೆ ಎಲ್ಲಾ ಕಾಳು ತರಕಾರಿ ಎಲ್ಲ ಹಾಕಿ ಅನ್ನ ಸಾರು ಪಾಯಸ ಮಾಡ್ತೀವಿ. ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಕೊಡ್ತೀವಿ. ನಮ್ಮ ಜಮೀನ್ ಹತ್ರ ಒಂದು ಪೇಟೆ ಪಟ್ಟಲದಮ್ಮನ ದೇವಸ್ಥಾನ ಇದೆ, ಅಲ್ಲಿಗೆ ನೈವೇದ್ಯ ಕೊಡ್ತೀವಿ, ಅದನ್ನು ಮಾಡಿದ್ದನ್ನೆಲ್ಲ ತೊಗೊಂಡೋಗಿ ಉತ್ತಕ್ಕೆ ತನಿಯರಿತೀವಿ. ಏನು ಮಾಡಿದ್ದೀವಿ ಅದೆಲ್ಲ ಬಾಳೆ ಎಲೆ ಇಟ್ಟು ಬಡಿಸ್ತೀವಿ, ಅದನ್ನು ತೊಗೊಂಡು ತನಿಯರಿಯೋಕ್ಕೆ ಅಂತ ಹಾಲು ಬೆಣ್ಣೆ ತೊಗೊಂಡೋಗಿರ್ತೀವಲ್ಲ, ನಾವಲ್ಲಿ ಏನು ಎಡೆ ಇಟ್ಟಿರ್ತೀವಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಬಂದು ಮನೇಲಿ ಏನು ಮಾಡಿರ್ತೀವಿ, ತೋಟದಲ್ಲೇ ಮಾಡೋದು, ಮನೆಯ ಒಳಗಡೆ ಮಾಡಲ್ಲ ಹೊರಗಡೆ ಮಾಡೋದು, ಅದನ್ನು ಮತ್ತೆ ಅದಕ್ಕೆಲ್ಲ ಹಾಕಿ ಹಾಲು ಬೆಣ್ಣೆ ಹಾಕಿ ಕಲಸ್ಬಿಟ್ಟು ನಾಲ್ಕು ಮೂಲೆಗೂ ಜಮೀನ್ದ ನಾಲ್ಕು ಮೂಲೆಗೂ ಮುನಿ ಸೇವೆ ಅಂತ ಮಾಡ್ತೀವಿ. ಇನ್ನೇನೇನು ಗಮನಿಸಿದ್ರೆ ಹೇಳಿ ಛಾಯಾ ಮೇಡಮ್. ಕೃಷಿಯನ್ನು ನಾವು ಯಾವತ್ತೂ ಕೈ ಬಿಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸರಿ, ಈಗ ಫೀಲ್ಡ್ ಹೋದಾಗ ಇವ್ರ ಅಮ್ಮ ಕೃಷಿ ಮಾಡ್ತಿದ್ದು, ಇವ್ರ ಅತ್ತೆ ಫೀಲ್ಡ್ ಹೋದಾಗ ಅಂದ್ಕೊಂಡೆ, ಹೌದಲ್ವಾ ವಿದ್ಯಾವಂತರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಬೇಕು, ಇಂಥದ್ದೊಂದು ಸ್ಟೆಪ್ ತೊಗೊಂಡು ಮಾಡ್ಬೋದು ಅಂತ. ಇಂಥವ್ರನ್ನ ನೋಡಿದಾಗ ಸರ್ ಈಗ ನಮ್ಮಲ್ಲೇ ತುಂಬ ಜನ ಈ ಸಾಧನೆಗೈದ ಮಹಿಳೆಯರು ಯಾರಿದ್ದಾರೆ, ಎಲ್ಲ ವಿದ್ಯಾವಂತರೇ ಸರ್, ಎಲ್ಲರೂ ವಿದ್ಯಾವಂತರೇ, ಏನು ಗೊತ್ತಿಲ್ಲ ಅನ್ನೋಂಥವ್ರು ಯಾರೂ ಇಲ್ಲ. ಆದರೆ ಅವರು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇನ್ನೊಬ್ಬರನ್ನ ನಾನು ಮೊನ್ನೆ ಭೇಟ ಮಾಡಿದೆ, ಸಂಜೀವ ಅಂತ ಅವರು ಗಂಡನ ಹೆಸರು, ಅವ್ರ ಹೆಂಡತಿ ಹೆಸರು ದೀಪು ಅಂತೇಳಿ ಸರ್. ಆ ಹೆಣ್ಮಗ್ಳು ಡಿಗ್ರಿ ಹೋಲ್ಡರೇ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾಳೆ, ಹೈನುಗಾರಿಕೆಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾಳೆ. ಇವತ್ತೋಳು ಹೆಚ್ಚು ಕಡಿಮೆ ದಿನಕ್ಕೆ ಒಂದು ಹೊತ್ತಿಗೆ 50 ಲೀಟರ್ ಹಾಲಾಗ್ತೀನಿ ಅಕ್ಕ ಅಂತ ಪರಿಚಯ ಮಾಡಿಕೊಂಡ್ರು. ಅಂಥವರೆಲ್ಲ ಇದ್ದಾರೆ ಸರ್. ಈಗ ನಮ್ಮ ಮಂಡ್ಯದಲ್ಲೇ ಮದ್ದೂರಲ್ಲಿ ಒಬ್ಬರು ದಿನಕ್ಕೆ 350 ಲೀಟರ್ ಹಾಲು ಹಾಕೋಂಥ ಮಹಿಳೆ ಇದ್ದಾರೆ. ಅಂದರೆ ಕೃಷಿಯಲ್ಲೂ ಜೀವನ, ಇವತ್ತು ಐ ಟಿ ಬಿ ಟಿ ಇರ್ಬೋದು, ಮತ್ತು ಇವತ್ತೇನಾಗ್ತಿದೆ ಅಂದರೆ ಸರ್ ಮಂಡ್ಯ ಭಾಗದಲ್ಲೂ ಅಂದರೆ ಎಲ್ಲ ಕಡೆ ನಡೀತಿರೋದೇ ಅದು. ಯಾಕೆ ಬೇಕು ಈ ತಲೆನೋವು ಅಂತೇಳಿ ಗಾರ್ಮೆಂಟ್ಸ್ ನೋಡ್ಕೊಳ್ಳೋದು ಅಥವಾ ಇನ್ನೆಲ್ಲೋ ಒಂದು 5,000-10,000 ದುಡಿಯೋಂಥ ಹೆಣ್ಮಕ್ಳುಗಳೇ ಜಾಸ್ತಿ ಆಗ್ತಾ ಇದ್ದಾರೆ. ಬೇಡ, ನಾನು ಕೇಳ್ಕೊಳ್ಳೋದ್ರೆ ಸಾವಯವ ಕೃಷಿಗೆ ಬನ್ನಿ, ನಮ್ಮ ಭೂಮಿ ಏನು ಬಂಜರತನವನ್ನು ಪಡ್ಕೊಂಡಿದೆ ಇವತ್ತು. ನಮ್ಮ ನನಗೆ ರಿಪೋರ್ಟ್ ನೋಡಿ ಬೇಜಾರಾಯಿತು ಸರ್, ಇಡೀ ಮಂಡ್ಯ ಕರ್ನಾಟಕದಲ್ಲಿ ಎಲ್ಲಿ ವಿ ಸಿ ನಾಲೆ ಹರಿದಿದೆಯೋ ಆ ಭಾಗದಲ್ಲಿ ಬಂಜರತನ ಜಾಸ್ತಿ ಇದೆ, ಬಂಜತನ ಭೂಮಿಗೆ ಅಂತ. ಬೇಡ, ಅದನ್ನು ನಾವು ಪರಿವರ್ತನೆ ಮಾಡೋಣ ಅನ್ನೋದು ಸರ್. ನಾವು ಮತ್ತೆ ಸಾವಯವ ಕೃಷಿಗೆ ಬರೋಣ, ನಮ್ಮ ತನ ಏನಿತ್ತು ಅದನ್ನು ಉಳಿಸ್ಕೊಳ್ಳೋಣ, ಅದಕ್ಕೇನು ಪ್ರಯತ್ನ ಬೇಕು ಅದನ್ನು ಮಾಡೋಣ ಅನ್ನೋದು ನನ್ನ ಅನಿಸಿಕೆ ಸರ್. ನಿಮ್ಮ ಆಲೋಚನೆಗಳೇನು, ಮುಂದೆ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮೇಡಮ್ ಹರಣಿ ಅವರೇ? ಸರ್, ನಾನು ಸಿಟಿನಲ್ಲಿ ಹುಟ್ಟಿ ಬೆಳೆದು ನಾನೊಂದು ಎಕ್ಸಾಂಪಲ್ ಕೊಡ್ತಿರೋದು, ಹಳ್ಳಿಯವರು ತುಂಬ ವ್ಯವಸಾಯದಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನೋಡಿ ಹಳ್ಳಿ ಹೆಂಗಸರು ಎಲ್ಲರೂ ಊರು ಬಿಟ್ಟು ಹೊರಗೆ ಬರ್ತಾರೆ ಗಾರ್ಮೆಂಟ್ಸಿಗೆ. ಹಳ್ಳಿಯಲ್ಲಿ ಹೆಂಗಸರು ಕಡಿಮೆ, ಗಂಡಸರು ಜಾಸ್ತಿ. ಗಂಡಸರೆಲ್ಲ ಸೋಂಬೇರಿ ನಾವು ನೋಡ್ದಂಗೆ ಸರ್, ಯಾರೂ ಜಮೀನಲ್ಲಿ ಗಂಡಸರು ಇರಲ್ಲ. ಆದರೆ ಈ ನಾನು ಹೋಗಿ ನೋಡಿದ್ಮೇಲೆ ನನ್ನ ಒಂದು ಎಕ್ಸಾಂಪಲ್ ತೊಗೊತಾರೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲ. ಅವ್ರು ಸಿಟಿಯಿಂದ ಬಂದು ಮಾಡ್ತಾರೆ, ನೀವು ಗಾರ್ಮೆಂಟ್ಸ್ಗೆ ಹೋಗ್ತೀರಾ ಬನ್ನಿ ಇಲ್ಲೇ ಮಾಡಿ ಅಂತ ಎಲ್ಲ ಹೆಂಗಸರು ಹೊಗಳುತ್ತಾರೆ. ನಿಮ್ಮನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಸಿಟಿಯಿಂದ ಬಂದು ಬೆಳಗ್ಗೆನೇ ಬರ್ತಾರೆ, ಸಂಜೆವರೆಗೂ ಮಾಡಿಸೋಗ್ತಾರೆ ಅಂತ. ಹಂಗಾಗ್ಬಿಟ್ಟು ಈಗ ನಾವು ಗಾರ್ಮೆಂಟ್ಸ್ ಬಿಟ್ಟು ಇರೋ ಅಷ್ಟೋ ಇಷ್ಟೋ ಭೂಮಿ ಏನು ಬೆಳೆಯುತ್ತೆ ಅದು ಬೆಳ್ಕೊಳ್ಳೋಣ. ಹೂ ಬೆಳೀತಾರೆ ಇವಾಗ, ಅವರು ಬಾಳೆ ಬೆಳೀತಾರೆ. ನಾನು ನೋಡ್ದಂಗೆ ಸರ್, ಸಣ್ಣ ಪುಟ್ಟ ಹೆಂಗಸರು ಈಗ ಸಣ್ಣ ಪುಟ್ಟ ಜಾಗ ಇರೋದ್ರಿಂದ ಭತ್ತ ಬೆಳ್ಕೊತಾರೆ. ಅವರೇ ಫಸ್ಟು ಲೀಸ್ ಕೊಟ್ಬಿಟ್ಟಿದ್ದೋ ಯಾರು ಮಾಡ್ತಾರೆ, ಅಯ್ಯೋ ಇಲ್ಲಿ ಬರೋ 5,000 ಗಾರ್ಮೆಂಟ್ಸಲ್ಲೇ ತೊಗೊತೀವಿ. ಈಗ ಮನೆಯಲ್ಲಿ ಎಲ್ಲರೂ ಬೈತಾರೆ, ಸುತ್ತ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದು ಬಂದು ಬಂದು ಜಮೀನಲ್ಲಿ ಮಾಡ್ಕೊತಾವ್ರೆ, ನೀವ್ಯಾಕೆ ಹೋಗ್ತೀರಾ ಅಂತ. ಈಗ ಸಣ್ಣ ಪುಟ್ಟ ನಾವೇ ನಮ್ಮ ಗಂಡೀರು ಕಟ್ಕೊಂಡು ಮಾಡ್ಕೊತಿದ್ದೀವಿ ಅಂತಾರೆ. ನಂಗೆ ಅದೊಂದು ಖುಷಿ ಸರ್, ಯಾಕಂದರೆ ಎಕ್ಸಾಂಪಲ್ ತೊಗೊಬೇಕಾದ್ರೆ ತೊಗೊತಾರಂತೆ ನೋಡೋ.